ಮತ್ತೆ ಬಾಳೆ ಇದನ್ನೆಲ್ಲ ಬೆಳೀತಾ ಇದೀವಿ. ಈಗ ಭತ್ತ ಎಷ್ಟು ಬೆಳಿತೀರಿ? ಈಗ ಅಂತಂದ್ರೆ ಒಂದು ಎಕರೆಗೆ 22-25 ಕ್ವಿಂಟಲ್ ಬೆಳಿತೀವಿ. ಅಂದ್ರೆ ಒಂದ್ ಎಕರೆನಲ್ಲಿ ಭತ್ತ ಬೆಳಿತೀವಿ? ಒಂದ್ ಎಕರೆ. ಮುಂಚೆ 5 ಎಕರೆನಲ್ಲೂ ಬೆಳೀತಾ ಇದ್ರು? 5 ಎಕರೆ ಬೆಳೀತಾ ಇದ್ವು. ಈಗೆಲ್ಲ ಅಳವಡಿಸ್ಕೊಂಡಿದ್ವಿ ಬೇರೆ ಬೇರೆ ಬೇರೆ ಬೇರೆ. ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ಭತ್ತದ ಬೇಸಾಯದಲ್ಲಿ? ಸರ್, ಮೊದಲು ಅಂತಂದ್ರೆ ನಾವು ಉಳುಮೆ ಮಾಡ್ತಿದ್ವಿ ಏರಲ್ಲಿ, ಮತ್ತೆ ಎತ್ತು ಕಡೆ ಉಳುಮೆ ಮಾಡ್ತಿದ್ವಿ. ಈಗೆಲ್ಲ ತಂತ್ರಜ್ಞಾನ ತಾಂತ್ರಿಕ ವ್ಯವಸ್ಥೆ ಎಲ್ಲ ಅಳವಡಿಸ್ಕೊಂಡಿದ್ವಿ. ಏನು ಅಳವಡಿಸ್ಕೊಂಡಿದ್ದೀರಿ? ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಈಗ ಮೊದಲು ನಾವು ಕೈಯಲ್ಲಿ ಲೇಬರ್ ಕರ್ಕೊಂಡು ನಾಟಿ ಹಾಕ್ಸ್ತಿದ್ವು. ಈಗ ಏನು ಮಾಡಿ ಡ್ರಮ್ ಸೀಡರಲ್ಲಿ ನಾಟಿ ಇದು ಮಾಡಿಸ್ತಾ ಇದ್ದೀವಿ. ಓಕೆ. ನೇರ ಬಿತ್ತನೆ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಇದು ಟ್ರೈನ್ ನಾಟಿ ಅಂತಿದೆ ಸರ್, ಕೃಷಿ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅವರಿಂದ ಟ್ರೈನ್ ನಾಟಿ ಅಂತ ಬಂದಿದೆ, ಅದನ್ನ ಅಳವಡಿಸ್ಕೊಂಡಿದ್ದೀವಿ ಇವಾಗ. ಅದರಿಂದ ನಮಗೆ ಇಳುವರಿ ಕಾಣ್ತಾ ಇದೆ. ಹೇಳಿ, ಇನ್ನೂ ಏನೇನು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಿ? ಮತ್ತೆ ನಾವು ಕುಯಿಲು ಮಾಡ್ತಿದ್ವಿ. ಸೊ ಇವಾಗ ಕುಯಿಲು ಅಂತಂದ್ರೆ ಈಗ ನಾವು ಇದರ ಮಿಷಿನ್ನಲ್ಲಿ ಹುಲ್ ಸುತ್ತೋದು ಬೇಲರ್ ಅದು ಮಾಡ್ತಾ ಇದ್ದೀವಿ ಸರ್. ಅದು ಇದೆ, ಅದು ಇದೆ. ಅಂದ್ರೆ ನೀವು ಹೇಳೋದು ಯಾಂತ್ರೀಕೃತ ಬೇಸಾಯ ಮಾಡ್ತಾ ಇದ್ದೀರಿ? ಯಾಂತ್ರೀಕೃತ ಬೇಸಾಯ ಅಲ್ವಾ. ಈ ನಾಟಿ ಮಾಡೋಕ್ಕೂ ಮಿಷಿನ್ನೇ ಬಳಸ್ತಾ ಇದೀವಿ. ಈಗ ಡ್ರಮ್ ಸೀಡರ್ ಮತ್ತೆ ನಾಟಿ ಮಾಡೋ ಮಿಷಿನ್ ಎರಡೇ ಅಡಿಯತ್ತಕ್ಕೆ ಅಂದ್ರೆ ಒಂದ್ ವರ್ಷ ಅದು ಒಂದ್ ವರ್ಷ ಎರಡು ಬಳಸ್ತಾ ಇದೀವಿ ಸರ್. ಹೌದಾ? ಅಂದ್ರೆ ಊತ್ಕೊಳ್ಳೋ ಗದ್ದೆಗಳಿಗೆ ಕಾಲು ಇಳಿತದಲ್ಲ, ಅದೆಲ್ಲ ಡ್ರಮ್ ಅಲ್ಲಿ ಮಾಡ್ಬೋದು. ಮತ್ತೆ ಇದನ್ನ ಟ್ರೈನ್ ಅಟಿನ ಇದರ ತಿಟ್ಟಲ್ಲೆಲ್ಲ ಮಾಡ್ಬೋದು. ಓಕೆ. ಅಂದ್ರೆ ಒಂದಷ್ಟು ಯಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಲ್ವಾ. ಸೊ ಮುಂಚೆ ನೀವು ಗೊಬ್ಬರ ಹಾಕ್ತಿರ್ಲಿಲ್ಲ, ಈಗ ಗೊಬ್ಬರ ಹಾಕ್ತಿದ್ರ? ಈಗ ರಾಸಾಯನಿಕ ಗೊಬ್ಬರ. ಆಮೇಲೆ ಇನ್ನೇನೇನು ಬದಲಾವಣೆಗಳು ಮಾಡ್ಕೊಂಡಿದ್ರಿ ಬೇಸಾಯದಲ್ಲಿ? ಅಂದ್ರೆ ಈಗ ನಾವು ತರಬೇತಿನೆಲ್ಲ ಪಡಿತಾ ಇದೀವಿ. ಎಲ್ಲಿ ತಗೊಂಡಿದ್ರಿ ತರಬೇತಿ? ಅಂದ್ರೆ ಈ ಸಾಮಾನ್ಯ ನಮ್ಮ ಹತ್ರ ಇರೋದು ಅಂತಂದ್ರೆ JSS KVK ಸುತ್ತೂರು ಇದೆ ಸರ್. ಒಂದು 3 ವರ್ಷ ನಮ್ಮೂರ್ನ ನಮ್ಮ ಏರ್ನ ದತ್ತು ತಗೊಂಡಿರು. ನಿಮ್ಮೂರ್ನ? ನಮ್ಮೂರ್ನ ಮಾಗುಡಲು ಗ್ರಾಮ ಮತ್ತು ನಿಲ್ವಾಗಲು ನೇರಳೆ ಇಂಥ ಗ್ರಾಮಗಳನ್ನ ನಮ್ಮೂರಿಗೆ ಬಂದವರು ದತ್ತು ತಗೊಂಡು 3 ವರ್ಷ ಅವ್ರು ಕಂಟಿನ್ಯೂ ಆಗಿ ನಮ್ಗೆ ಹೊಸ ಬೇಸಾಯ ತಂತ್ರಜ್ಞಾನ ಎಲ್ಲ ಅಳವಡಿಸ್ಕೊಂಡು ಅವ್ರ ಕಡೆಯಿಂದ ನಾವು ಹೊಸ ಆಧುನಿಕ ವ್ಯವಸ್ಥೆಯನ್ನು ಕಳೆದ ಮಾಡ್ಕೊಂಡಿವಿ. ಹೇಳಿ ಶ್ಯಾಮರಾಜ್ ಅವರೇ, ಯಾತಕ್ಕೋಸ್ಕರ ಗ್ರಾಮ ದತ್ತು ತಗೊಂಡ್ರಿ? ಏನು ತರಬೇತಿ ಕೊಟ್ರಿ ಅಲ್ಲಿ ಜನರಿಗೆ? ಇದು ನಾವು ICRJSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಪ್ರತಿ ವರ್ಷ ಒಂದು ಆ್ಯಕ್ಷನ್ ಪ್ಲಾನ್ ಅಂತ, ಕ್ರಿಯಾ ಯೋಜನೆ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಹೊಸ ಒಂದು ಮಾಡೆಲ್ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಅಂದರೆ ಕ್ಲಸ್ಟರ್ ವಿಲೇಜ್ ಅಂತ ಅಂದರೆ ಒಂದು ಎಲ್ಲ ನಮ್ಮ ಆ ಭಾಗದಲ್ಲಿ ನಮ್ಮ ಮೈಸೂರಿಗೆ ರಿಪ್ರೆಸೆಂಟೇಟಿವ್ ಕ್ರಾಪ್ಸ್ ಅಂತೀವಿ. ಅಂದರೆ ಮೈಸೂರಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳು ಆ ಒಂದು ಪ್ರದೇಶದಲ್ಲಿದ್ದು ಅದರಲ್ಲಿ ಏನೇನು ಕುಂದುಕೊರತೆಗಳಿದ್ದಾವೆ, ಅಂದರೆ ಕೃಷಿಯಲ್ಲಿ ಏನೇನು ತೊಂದರೆಗಳಿದ್ದಾವೆ, ಅದಕ್ಕೆ ನಮ್ಮಿಂದ ಏನು ಆ ಸವಾಲುಗಳಿದ್ದಾವೆ, ಆ ಸವಾಲುಗಳಿಗೆ ನಮ್ಮಿಂದ ನಾವು ಯಾವ ಥರ ಪರಿಹಾರ ಕೊಡ್ಬೋದು ತಾಂತ್ರಿಕವಾಗಿ ಅಂತೇಳಿ ಫಸ್ಟ್ ಒಂದು ಕ್ರಿಯಾ ಯೋಜನೆ ಮಾಡ್ಕೊತೀವಿ. ಸೊ ಆ ಮಾಡುವಾಗ ಈ ಮಾಗುಡಿಲ್ ಗ್ರಾಮ ಅಂತ ಅನ್ನೋದು ತುಂಬ ಒಂದು ವಿಶಿಷ್ಟವಾದ ಗ್ರಾಮ. ಅಲ್ಲಿ ಒಂದು ಅರ್ಧ ಭಾಗ ನೀರಾವರಿ ಇದೆ, ಅಂದರೆ ಕಾಲುವೆ ನೀರಿಂದ ಭತ್ತ ಬೆಳೀತಾರೆ. ಇನ್ನೂ ಅರ್ಧ ಭಾಗ ಬಾಳೆ, ಹತ್ತಿ, ಚಿಯಾ, ತರಕಾರಿ ಎಲ್ಲ ಥರದ ಬೆಳೆಗಳು ಬೆಳೆಯೋದ್ರಿಂದ ನಾವು ಅದೊಂದು ಗ್ರಾಮನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ಸುಮಾರು ರೈತರ ಸ್ಪಂದನೆ ನಮಗೂ ಚೆನ್ನಾಗಿ ಮುಖ್ಯವಾಗುತ್ತೆ. ಯಾವುದೇ ಒಂದು ತಾಂತ್ರಿಕವಾಗಿ ನಾವು ಅಳವಡಿಸ್ಬೇಕಾದ್ರೂ, ಹೊಸ ಹೊಸ ತಂತ್ರಜ್ಞಾನಗಳು ಅಳವಡಿಸ್ಬೇಕಾದ್ರೆ ಮೊದಲು ನಾವು ಸರ್ವೆ ಮಾಡಿ ನಾವು ಅಲ್ಲಿ ರೈತರನ್ನ ಪರಿಚಯ ಮಾಡಿಕೊಂಡಾಗ ರೈತರು ಎಲ್ಲ ಒಪ್ಕೊಂಡ್ರು ಭಾಳ ಮನಸ್ಫೂರ್ತಿಯಾಗಿ. ಬನ್ನಿ ಸರ್, ನೀವು ಮಾಡಿ ಎಲ್ಲ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ, ಎಲ್ಲದಕ್ಕೂ ನಾವು ನೀವೇನು ಹೇಳ್ತೀರಿ ನಾವು ಮಾಡಿಕೊಡೋಕೆ ರೆಡಿ ಇದ್ದೀವಿ ಅಂತೇಳ್ಬಿಟ್ಟು ರೈತ ಒಪ್ಕೊಂಡ್ರು. ಆಮೇಲೆ ವಿಶೇಷವಾಗಿ ಆ ಗ್ರಾಮದಲ್ಲಿ ನೀರು ಬಳಕೆದಾರರ ಸಂಘಗಳು ಇದ್ದಾವೆ ತುಂಬ. ಸೊ ಹಾಗಾಗಿ ನಮ್ಮನ್ನು ಫಾರ್ಮರ್ ಮೊಬಿಲೈಸೇಷನ್ ಮಾಡೋದೇನು ಕಷ್ಟ ಆಗಲಿಲ್ಲ ಸರ್. ಹಾಗಾಗಿ ನೀರು ಬಳಕೆದಾರ ಸಂಘ ಮತ್ತು ಹಾಲಿನ ಸಂಘ ಬೇರೆ ಬೇರೆ ಸಂಘಗಳಿದ್ದಾವೆ. ಆ ಸಂಘಗಳು ರೈತರೆಲ್ಲ ಒಟ್ಟುಗೂಡುತ್ತದು ಒಂದು ಅವರಿಗೆ ರೂಢಿ ಇದೆ ಮೊದಲಿಂದನೂ. ಸೊ ಆಗ ಒಟ್ಟುಗೂಡಿ ನಾವು ರೈತರ ಮೀಟಿಂಗು, ಅದು ಫಾರ್ಮರ್ ಮೀಟಿಂಗ್ ಅಂತ ಮಾಡಿದ್ವಿ. ಅಲ್ಲೆಲ್ಲ ತುಂಬ ಚರ್ಚೆ ಮಾಡಿದ್ವಿ, ಆ ಭಾಗದಲ್ಲಿ ಏನು ಬೆಳೆಗಳಿದ್ದಾವೆ, ಏನೇನು ಸಮಸ್ಯೆಗಳಿದೆ ಬೆಳೆಗಳಲ್ಲಿ ಎಲ್ಲನೂ ನಾವು ಲಿಸ್ಟ್ ಔಟ್ ಮಾಡಿ ಆ ಬೆಳೆಗಳಿಗೆ ಏನೇನು ಸೂಕ್ತ ನಾವು ತಂತ್ರಜ್ಞಾನಿಕವಾಗಿ ನಾವು ಪರಿಚಯ ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡ್ವಿ. ಅದರಲ್ಲಿನೇ ನಾವು ಮುಖ್ಯವಾಗಿ ಭತ್ತನೂ ಅದರಲ್ಲಿ ಒಂದು ಅಂತ ನಾನು ಹೇಳ್ಬೋದು. ಅವರೆಲ್ಲ ಅದು ಆ ಭಾಗ ಏನಿದೆ ಅಂತಂದರೆ ರೈತರು ಕೊನೆ ಭಾಗ ಕಾಲುವೆಗೆ ಕೊನೆ ರೈತ, ಕಾಲುವೆಯಲ್ಲಿ ಕೊನೆ ರೈತ ಅಂತೇಳಿ ಹೇಳ್ಬೋದು. ಅಂದರೆ ತುಂಬ ಕಟ್ಟ ಕಡೆಯವಾಗಿ ನೀರು ಹೋಗೋದು ಆ ಗ್ರಾಮಕ್ಕೆ ಅಂತ ಅನ್ಕೋಬೋದು. ಅಷ್ಟು ಲೇಟಾಗಿ ನೀರು ಬರ್ತದೆ. ಯಾವಾಗ ನಾವು ಭತ್ತಕ್ಕೆ ಲೇಟಾಗಿ ನೀರು ಬಂತು ಅಂತಂದರೆ ಮುಂದಿನ ಪ್ರಕ್ರಿಯೆಗಳೆಲ್ಲನೂ ನಿಧಾನವಾಗಿ ಹೋಗ್ತವೆ. ಅಂದರೆ ಉಳುಮೆನೂ ನಿಧಾನ ಆಗುತ್ತೆ, ನಾಟಿನೂ ನಿಧಾನ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಮಾಡೋದ್ರಿಂದ ನಾಟಿ ಆಳುಗಳು ಕೊರತೆನೂ ಇರುತ್ತೆ. ಸ್ವಲ್ಪ ಜನ ಈಗಿನ ಪರಿಸ್ಥಿತಿ ನೋಡ್ತಾ ಇರ್ಬೋದು, ನಾಟಿ ಆಳುಗಳು ಸಮಸ್ಯೆನೂ ಇದೆ. ಯಾಕಂದರೆ ಹಿರಿಕರು ನಾಟಿಗೆ ಹಾಕೋದು, ಈಗಿನವ್ರು ಯಾರೂ ನಾಟಿ ಹಾಕ್ತಿಲ್ಲ, ಅದ್ರದ್ದೊಂದು ಸಮಸ್ಯೆ. ಆಮೇಲೆ ಟ್ಯಾಕ್ಟ್ರು ಉಳುಮೆ ಎಲ್ಲದೂ ಒಟ್ಟೊಟ್ಟಿಗೆ ಬರೋದ್ರಿಂದ ಇದು ತುಂಬ ನಿಧಾನವಾಗಿ ಯಾವ ಮಟ್ಟಕ್ಕೆ ಹೋಗ್ತಿತ್ತು ಅಂತಂದರೆ ಅಕ್ಟೋಬರ್ ಮೊದಲನೇ ವಾರದ ತನಕೂ ಅವ್ರಿಗೆ ನಾಟಿಗೆ ಹೋಗ್ತಿತ್ತು. ಎಲ್ಲಿ ಜೂನು, ಎಲ್ಲಿ ಅಕ್ಟೋಬರು. ನಾವು ಜೂನ್ಗೆ ಆಗಲ್ಲ, ನಮ್ಮ ಭಾಗದಲ್ಲಿ ಜುಲೈಗೆ ಹಾಕ್ಕಂತೀವಿ ಎಷ್ಟೋ ಬರೀ. ಅವ್ರದ್ದು ತುಂಬ ಎರಡೂವರೆ ತಿಂಗಳ ತುಂಬ ನಿಧಾನ ಆಗ್ತಿತ್ತು. ಸೊ ಆ ಪ್ರಕ್ರಿಯೆಗೆ ಇವರು ಒಳಪಡೋದ್ರಿಂದ ನಾವು ಏನು ಒಂದು ತಂತ್ರಜ್ಞಾನ ಪರಿಚಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತಂದರೆ ಡ್ರಮ್ ಸೀಡರು ಅಂತಂತ. ಯಾಕಂದರೆ ನಾಟಿ ಆಳುಗಳು ಕೊರತೆ ಹೆಚ್ಚಾದಂಗೆಲ್ಲ ಅದು ನಿಧಾನ ಆಗ್ತಾ ಹೋಗುತ್ತೆ, ಮತ್ತು ಇನ್ನೂ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೆ ನಾವು ಭತ್ತದ ನೇರ ಬಿತ್ತನೆ ಡ್ರಮ್ ಸೀಡರ್ನಿಂದ ಬಳಸಿ ಅಂತ ಒಂದು ಯೋಜನೆಯನ್ನು ಮಾಡ್ಕೊಂಡ್ವಿ. ಅದಕ್ಕೆ ಅವರಿಗೆ ನಾವು ಭತ್ತದ ಜಮೀನು ಯಾವ ಥರ ತಯಾರು ಮಾಡ್ಕೋಬೇಕು, ಈ ಒಂದು ಭತ್ತದ ನೇರ ಬಿತ್ತನೆಗೆ ಸಮತಟ್ಟವಾಗಿರಬೇಕು. ನಾವು ಮಾಮೂಲಿಯಾಗಿ ಭತ್ತದ ಜಮೀನುಗಳು ಸಮತಟ್ಟವಾಗಿದ್ದಾಗನೇ ನಾವು ಏನು ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಸಮತಟ್ಟವಾಗಿ ಚೆನ್ನಾಗಿ ಇಳುವರಿ ಬರೋಕ್ಕೆ ಸಾಧ್ಯ ಇದೆ. ಈಗ ನಾವೆಲ್ಲ ಲೇಸರ್ ಲೆವೆಲಿಂಗ್ ಅಂತ ಹೇಳ್ತೀವಿ, ಡೋಸರ್ಲೇ ತಳಿಸ್ಬಿಟ್ಟು ಮಟ್ಟ ಮಾಡೋದು ಅಂತ ಹೇಳ್ತೀವಿ, ಆ ಥರ ಮಟ್ಟ ಮಾಡಿಕೊಂಡು ಆಗ ನೀರು ಸಮತಟ್ಟವಾಗಿ ನಿಲ್ಬೋದು ಅಂತ ಒಂದು ಕಾನ್ಸೆಪ್ಟ್. ಅದರಲ್ಲಿ ಡ್ರಮ್ ಸೀಡರ್ ಅಲ್ಲಿ ಇತ್ತಾ ಅಥವಾ ನೀವೇ ಕೊಟ್ಟರೆ ಅವರಿಗೆ ಡ್ರಮ್ ಸೀಡರ್? ಡ್ರಮ್ ಸೀಡರ್ ನಾವೇ ಒದಗಿಸಿದ್ವಿ ಸರ್. ನೀವೇ ಕೊಟ್ಟರೆ? ಹಾಂ, ಡ್ರಮ್ ಸೀಡರ್ನ ನಾವು ಕೊಯಂಬತ್ತೂರು KSNM ಅಂತ ಒಂದು ಸಂಸ್ಥೆಯಿಂದ ನಾವು ಅಲ್ಲಿಂದ ಖರೀದಿ ಮಾಡಿ ರೈತರಿಗೆ ಅಲ್ಲಿ ನಾವು ಪರಿಚಯ ಮಾಡಿಸಿ ಅಲ್ಲಿಗೆ ಒಂದು ನಾನು 3 ತಿಂಗಳು ಅಲ್ಲೇ ಬಿಟ್ಟಿದ್ದೆ ನಾವು ಡ್ರಮ್ನ. ಅಲ್ಲಿ ಯಾವ ಭಾಗದ ರೈತರು ಅದನ್ನು ಹಾಕ್ತಾರೆ ಅಂತ ಮೊದಲನೇ ವರ್ಷ ಮೊದಲನೇ ಸೀಸನಲ್ಲಿ ಇಬ್ಬರೇ ರೈತರು ಮುಂದೆ ಬಂದರು ಸರ್. ಯಾಕಂದರೆ ಇದು ಹೊಸ ತಂತ್ರಜ್ಞಾನ, ಇವ್ರು ಏನೋ ಹೇಳ್ತವ್ರೆ, ಭತ್ತನೇ ಡೈರೆಕ್ಟ್ ಆಗಿ ಬಿತ್ತನೆ ಮುಗಿ ಹೇಳ್ತವ್ರೆ, ಇದೇನು ಫೇಲ್ ಆಗುತ್ತೋ ಅನ್ನೋದು ಭಯದಲ್ಲಿ ಒಂದು ಇಬ್ಬರು ರೈತರು ಮುಂದೆ ಬಂದರು. ಆಗ ಇವರು ನಮ್ಮ ನಾಗರಾಜು ಒಬ್ಬರು, ಇನ್ನೊಬ್ಬರು ರವಿ ಅಂತಿದ್ದಾರೆ, ಅವರಿಬ್ಬರು ಮುಂದೆ ಬಂದುಬಿಟ್ಟು ಭತ್ತ ಸ್ಟಾರ್ಟಿಂಗಲ್ಲಿ ಬಿತ್ತನೆ ಮಾಡ್ಕೊಂಡ್ರು. ಆಮೇಲೆ ಭತ್ತದ ಬೀಜದ ಪ್ರಮಾಣವೂ ಕಡಿಮೆ ಇಲ್ಲಿ. ನಾವು 25 kg ಬ್ಯಾಗ್ ಅಂತೀವಿ ಒಂದು ಎಕರೆ ಭತ್ತ ಬಳಕೆ, ಇಲ್ಲಿ 10-12 kg ಭತ್ತ ಸಾಕಾಗುತ್ತೆ. ನಾಗರಾಜ್ ಅವ್ರು ಹೇಳ್ತಾರೆ, ಒಂಚೂರು ಅನುಭವ ಹೇಳಿ, ಮೊದಲನೇ ಸಾರಿ ಡ್ರಮ್ ಸೀಡರ್ ಬಳಸಿದಾಗ ಹೇಗಿತ್ತು ನಿಮಗೆ? ಸರ್, ಮೊದಲನೇ ಸೀಸನ್ ಅದಂದರೆ ನಮಗೆ 1 ಎಕರೆಗೆ 25 kg ಭತ್ತ ಬೆಳೆಸ್ತಿದ್ವಿ. ಈಗ ಕೇವಲ ಬರೀ 12 kg, 1 ಎಕರೆಗೆ 12 kg ಸಾಕಾಗುತ್ತೆ ಸರ್. ಮತ್ತು ಆಳು ಅಂದರೆ 3 ದಿನ ಆಗ್ತಿತ್ತು. ಅಂದರೆ ಭತ್ತ ಅದಾಮ ಗದ್ದೆನ ಅದಾ ಮಾಡಿ ಸಮತಟ್ಟು ಮಾಡಿ ನಾಟಿ ಮಾಡಿ ಒಂದು ದಿನವೆಲ್ಲ ಅದು ಕೆಲಸ ಮಾಡಿ ಮತ್ತೆ ಆಳುಗಳಿಗೆಲ್ಲ ಪೈರ್ನೆಲ್ಲ ಅಲ್ಲಿಗೆ ಆ ಕಡೆ ಈ ಕಡೆ ಎಲ್ಲ ಒದಗಿಸ್ಕೊಟ್ಟು ಮಾಡೋದು 2 ದಿನ 3 ದಿನ ಆಗ್ತಿತ್ತು. ಈಗ ಕೇವಲ ಈಗ 3 ಗಂಟೆ ಟೈಮಲ್ಲಿ 1 ಎಕರೆ ಡ್ರಮ್ ಸೀಡಲ್ಲಿ ಬೀಜ ಹೇಗೆ ಅದ ಮಾಡ್ಕೊಂಡ್ರಿ? ಬೀಜ ನಾವು ನೆನೆ ಹಾಕಿ ಮಾಮೂಲಿ ಆಲ್ರೆಡಿ ಒಂದು ದಿನ ಹಿಂದೆನೆ ನೆನೆ ಹಾಕ್ಬಿಟ್ಟು ಒಂದು ದಿನ 24 ಗಂಟೆ ಉನಿ ಹಾಕಿ 24 ಗಂಟೆ ಇದು ಮಾಡಿದ್ದನ್ನು ನೇರವಾಗಿ ಡ್ರಮ್ಗೆ ಹಾಕ್ಬಿಟ್ಟು ಡ್ರಮ್ಮಲ್ಲೇ 3 ಗಂಟೆ ಟೈಮ್ 1 ಎಕರೆ ಆಗೋಗುತ್ತೆ. ಓಕೆ. ಬೀಜ ತೇಲತ್ತೆ, ಹಕ್ಕಿ ಪಕ್ಷಿಗಳು ಬಂದು ತಿಂತವೆ, ಈ ಥರದ್ದೆಲ್ಲ ಹೇಳ್ತಾರೆ, ಆ ಥರ ಏನಾಗಲಿಲ್ಲ? ಇಲ್ಲ, ಇದು ಇಲ್ಲಿಂದ ಮೇಲೆ ಬಿದ್ದ ತಕ್ಷಣ ಕೆಳಗಡೆ ಹೋಗಿ ಕೂತ್ಕೊತದೆ, ಮತ್ತೆ ಅಲ್ಲಿ ಮೇಲೆ ಕೆನೆ ಇರ್ತದಲ್ಲ ಅದು ಕವರ್ ಆಗುತ್ತೆ, ತೊಂದರೆ ಆಗಲಿಲ್ಲ. ಒಂದಿನ ನೋಡ್ಕೊಳ್ಬೋದು ನೋಡ್ಕೊಂಡು, ತೊಂದರೆ ಆಗಿಲ್ಲ. ಏನು ಅನ್ನಿಸ್ತು ನಿಮಗೆ ನಾಟಿ ಮಾಡಿದ್ಮೇಲೆ? ತುಂಬ ಈಸಿ ಆಯಿತು ಸರ್, ತುಂಬ ಈಸಿ ಆಯಿತು. ಆಯಿತು. ಆಮೇಲೆ ಮತ್ತೆ ಆಳುಗ ಖರ್ಚು ಕಡಿಮೆ, ಲೇಬರ್ನು ಕಡಿಮೆ ಆಯಿತು, ಮತ್ತು ನೇರ ಇದರಿಂದ ಮತ್ತು ಅಲ್ಲಿ ಸಾಲ ಇರೋದ್ರಿಂದ ಕೋನ ವೀಡರ್ ಹಾಯಿಸ್ಬೋದು, ಕಳೆ ನಿಯಂತ್ರಣ ಮಾಡ್ಬೋದು. ಆಮೇಲೆ ಎಲ್ಲ ದೃಷ್ಟಿ ನಮ್ಗೆ ಅನುಕೂಲ ಆಗ್ತದೆ. ಇಳುವರಿ ಏನಾದರೂ ಚೆನ್ನಾಗಿ ಇಳುವರಿ ಬಂದಿದೆ? 2 ಚೀಲ ನಮ್ಮ ಮಾಮೂಲಿ, ಮತ್ತು ಇವಾಗಲೂ 2 ಚೀಲ ಜಾಸ್ತಿ ಬಂದಿದೆ. ಯಾತಕ್ಕೆ ಜಾಸ್ತಿ ಬಂದಿರ್ಬೋದು ಅನಿಸುತ್ತೆ ನಿಮಗೆ? ಕ್ರಮಬದ್ಧವಾಗಿ ಬೀಜ ನಾವು ಡ್ರಮ್ಮಲ್ಲಿ ಮಾಡೋದ್ರಿಂದ ಹತ್ರ ಇರಲಿಲ್ಲ, ಇನ್ನು 9 ಇಂಚು 5 ಇಂಚು ಈ ರೀತಿ ಇದಿರ್ತಲ್ಲ, ಆ ಪ್ಲೇಸ್ ಸಿಗುತ್ತಲ್ಲ, ಓಕೆ, ಅದರಿಂದ ತೆಂಡ ಹೊಡೀತದೆ. ಅದರಿಂದ 2 ಚೀಲ 3 ಚೀಲ ಬರೋ ಅಂಥ ಗದ್ದೆಗಳಲ್ಲಿ 2 ಚೀಲ 3 ಚೀಲನೂ ಬಂದಿದೆ, 4 ಚೀಲನೂ ಬಂದಿದೆ. ನೀರೇನಾದ್ರೂ ಕಡಿಮೆ ತಗೊಂಡು? ನೀರು ಕಡಿಮೆ, ನೀರು ಅವಾಯ್ಡ್ ಮಾಡೋದು, ನೀರು ಅಷ್ಟೇ, ಅಷ್ಟೇನು ಅವಶ್ಯಕತೆ ಇಲ್ಲ. ಮೊದಲು ನಾವು ನಾಟಿಗೆ ಬಿಡ್ತಿದ್ವಲ್ಲ, ಅದರಷ್ಟು ಅವಶ್ಯಕತೆ ಇಲ್ಲ. ನೀರು ಗದ್ದೆ ಒಣಗಿಸಿ ಒಣಗಿಸಿ ಬಿಡೋದ್ರಿಂದ ತೆಂಡ ಹೊಡೆಯೋಕ್ಕೂ ಅನುಕೂಲ ಆಗುತ್ತದೆ. ಈ ಕೀಟ ರೋಗ ಸ್ವಲ್ಪ ಕಡಿಮೆ ಅವಾಯ್ಡ್ ಆಗುತ್ತದೆ. ಆಯಿತು, ಓಕೆ, ಹೇಳಿ ಶ್ಯಾಮರಾಜ್ ಅವರು, ಇದರ ಅಡ್ವಾಂಟೇಜಸ್ ಏನು ಡ್ರಮ್ ಸೀಡರ್? ಡ್ರಮ್ ಸೀಡರ್ನಿಂದ ಮೊದಲನೇದಾಗಿ ಖರ್ಚು ಕಡಿಮೆ ಒಂದು, ಆಮೇಲೆ ಬೆಳೆಯ ಅವಧಿನೂ 10 ದಿನ ಕಡಿಮೆ, ಅಂದರೆ ಮುಂಚಿತವಾಗಿಯೇ ಕಟಾವಿಗೆ ಬರುತ್ತೆ. ಯಾಕನ್ನಪ್ಪ ಅಂದರೆ ನಾವು ಇಲ್ಲಿ ಅಲ್ಲಿ ಪೈರನ್ನ ಕಿತ್ತಿ ನಾಟಿ ಮಾಡ್ತೀವಿ ನಾಟಿ ಪದ್ಧತಿಯಲ್ಲಿ, ಅದು ಹೊಸ ಪ್ರದೇಶಕ್ಕೆ ಹೊಂದ್ಕೋಬೇಕು ಅಂದ್ರೆ ಇದು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಹೇಳ್ತೀವಿ, ಅದನ್ನೇ ಒಂದು 10 ದಿನ ತಗೊಂಡ್ಬಿಡುತ್ತೆ. ಅದು ಆ ಪ್ರಮೇಯ ಇಲ್ಲಿ ಬರೋಲ್ಲ. ಇಲ್ಲಿ ಏನಾಗುತ್ತೆ, ಬೀಜ ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಮೊಳಕೆ ಹೊಡೆದು ಸಸಿ ಹೊಡೆದು ಬೆಳೆ ಕಟಾವಾಗ ಮಂಟಕ್ಕು ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಆಮೇಲೆ ನಾವು ಕಿತ್ತು ನೆಡುವಾಗ ಪೈರನ್ನೇ ಒಂದು ಅರ್ಧ ಅಲ್ಲೇ ಉಳಿದ್ಬಿಡುತ್ತೆ ಸಸಿ ಮಡಿಯಲ್ಲೇನೆ. ಹಾಗಾಗಿ ಸ್ವಲ್ಪ ಅದು ಅಂದರೆ ಬೇರು ಬೆಳವಣಿಗೆ ಆ ಥರದ್ದು ಸ್ವಲ್ಪ ಅದು ಲೇಟಾಗಿ ಇದಾಗುತ್ತೆ, ತೆಂಡೆ ಹೊಡೆಯಲು ಸ್ವಲ್ಪ ಎಲ್ಲೋ ಇದಾಗುತ್ತೆ. ನೇರ ಬಿತ್ತನೆಯಲ್ಲಿ ಆ ಸಮಸ್ಯೆನೇ ಇಲ್ಲ, ಅಲ್ಲೇ ಚೆನ್ನಾಗಿ ಬೀಜ ಮೊಳಕೆ ಹೊಡೆದು ಬರೋದ್ರಿಂದ ಬೇರು ಬೆಳವಣಿಗೆ ಅಲ್ಲೇ ಚೆನ್ನಾಗಿರುತ್ತೆ, ತೆಂಡೆ ನೀಟಾಗಿ ಬರುತ್ತೆ. ಆಮೇಲೆ ಸಾಲ್ ಬಿತ್ತನೆ ಆಗೋದ್ರಿಂದ ಅಲ್ಲಿ ಸ್ಥಳಾವಕಾಶ ಚೆನ್ನಾಗೇ ಇರುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ, ಬೆಳಕು ಚೆನ್ನಾಗಿ ಬರೋದ್ರಿಂದ ಕೀಟ ಮತ್ತು ರೋಗ ಬಾಧೆಗಳು ಕಮ್ಮಿ. ಆಮೇಲೆ ಅಂತರ್ ಬೇಸಾಯ ಅಂತೀವಿ, ಮಧ್ಯದಲ್ಲಿ ನಾವು ಕಳೆ ತೆಗೆಯೋದಾಗಿರ್ಬೋದು, ಕೋನೆ ವಿಡರ್ ಪಾಸ್ ಮಾಡೋದಾಗಿರ್ಬೋದು, ಇವೆಲ್ಲ ತುಂಬ ಈಸಿ ಆಗುತ್ತೆ. ರೈತರು ಒಳಗಡೆ ವ್ಯವಸಾಯ ಮಾಡೋದಕ್ಕೂ ತುಂಬ ಈಸಿ ಆದಂಥ ಪದ್ಧತಿ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಅದೇ ಅವ್ರು ಹೇಳ್ದಂಗೆ ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತೀವಿ. ಅಂದರೆ ನಾ ಗದ್ದೆನ ಆರಿಸ್ಬಿಟ್ಟು ಆರಿಸ್ಬಿಟ್ಟು ನೀರು ಕೊಡೋದ್ರಿಂದ ಅಲ್ಲೇನಾಗುತ್ತೆ, ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅಂದರೆ ಬೇರಿಗೆ ಸ್ವಲ್ಪ ಗಾಳಿ ಆಡೋಕ್ಕೆ ಅವಕಾಶ ಬೇಕು. ಈಗ ನಮ್ಮ ರೈತರು ಬಂದವರು ಏನು ಮಾಡ್ತಾರೆ, ನನ್ನ ಗದ್ದೆಯಲ್ಲಿ ನೀರಿಲ್ಲ ಅನ್ನೋಪ್ಪದ್ರೆ ಭತ್ತ ಬೆಳೆಯೋಕ್ಕಾಗಲ್ಲಪ್ಪ ಅನ್ನೋ ಮಟ್ಟಿಗೆ ಬಂದುಬಿಡ್ತಾರೆ. ಗದ್ದೆ ನೀರನ್ನ ಕಡಿಮೆ ಆಯಿತು ಅಂತಂದರೆ ವೇಟ್ ಮಾಡ್ಬೇಕು. ಅದಕ್ಕೂ ಒಂದು ಮೆಥಡ್ ಇದೆ, ನಾವು ಪಾನಿ ಪೈಪ್ ಅಂತ ಹೇಳಿದ್ವಿ, ಪಾನಿ ಪೈಪ್ನ ಅವರಿಗೆ ಕೊಟ್ಟಿದ್ದೀವಿ ಹೋದ ಸೀಸನಲ್ಲಿ. ಏನದು ಪಾನಿ ಪೈಪು? ಪಾನಿ ಪೈಪು ಅಂತಂದಪ್ಪ ಅಂದರೆ ಒಂದಡಿ ಪೈಪ್ ಅದು, ಅದಕ್ಕೆ ನಾವು ಮುಕ್ಕಾಲಡಿ ಭಾಗದಷ್ಟು ಸುತ್ತ ಹೋಲ್ಸ್ ಇರ್ತವೆ, ಅಂದರೆ ಒಂದು 35-40 ಹೋಲ್ಸ್ ಇರ್ತವೆ. ಅದನ್ನ ಏನು ಮಾಡ್ತೀವಿ ನಾವು, ಹೋಲ್ಸ್ ಇರೋ ಭಾಗ ಅದು ಮುಕ್ಕಾಲು ಭಾಗನೂ ನಾವು ಜಮೀನು ಅಂದರೆ ಗದ್ದೆ ಒಳಗೆ ಊತಾಕ್ಬಿಡ್ತೀವಿ, ಮೇಲ್ಗಡೆ ಒಂದು ಕಾಲು ಭಾಗದಷ್ಟು ಅಷ್ಟೇ ಹೊರಗಡೆ ಮೇಲ್ಗಡೆ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ನಾವು 35 ಅಡಿಯಷ್ಟು ನೀರು ಒಳಗಡೆ ತೇವಾಂಶ ಇದ್ದು ನೀರು ಇತ್ತು ಅಂತಂದರೆ ಕೆಳಗಡೆ ಸಬ್ ಸರ್ಫೇಸ್ ಏರಿಯಾದಲ್ಲಿ, ಸೊ ಆ ನೀರೆಲ್ಲ ಬಂದು ಆ ಪೈಪಲ್ಲಿ ಸೇರ್ಕೊಳ್ಳುತ್ತೆ. ಆಗ ರೈತರು ಏನು ಮಾಡ್ತಾರೆ, ಮೇಲ್ಗಡೆ ನೋಡಿದಾಗ ನೀರಿರಲ್ಲ ಗದ್ದೆಯಲ್ಲಿ, ಗದ್ದೆ ಒಣಗಿದೆ ಅಂತ ಕಾಣುತ್ತೆ, ಬಟ್ ಸಬ್ ಸರ್ಫೇಸಲ್ಲಿ ನೀರಿರುತ್ತೆ. ಆ ನೀರಿದೆಯಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಈ ಥರ ನಾವು ಒಳಗಡೆ ಅದನ್ನು ನಾವು ಪೈಪನ್ನ ಹಾಕಿ ನೋಡಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ, ಓ ನೀರಿದೆ ಒಳಗಡೆ, ಇನ್ನೂ ಬೇಡ, ಇನ್ನೂ ಒಂದು ನಾನು 4 ದಿನ ಮುಂದೆ ಹಾಕೋಬೋದು ನೀರು ಕೊಡೋದನ್ನ ಅಂತೇಳಿ ಅವ್ರಿಗೆ ಮಂದಟ್ಟಾಗುತ್ತೆ. ಸೊ ಒಂದು ಅದು ಒಂದು ಪದ್ಧತಿ, ಇದು ತಂಬ್ ರೂಲ್ ಆಗಿ ಒಂದು ತಂಬ್ ರೂಲ್ ರೈತರಿಗೊಂದು ನೋಡಿದು ಕಲಿಯೋಕೆ ಒಂದು ಅವಕಾಶ ಇರಲಿ ಅಂತ. ನೀವು ಮಾಡಿದ್ರ ನಾಗರಾಜ್ ಅವ್ರೆ, ಈಗ ನೆನಪಾಯ್ತಾ, ಜಮೀನಲ್ಲಿ ನೆಟ್ಟಿದ್ರ ನೀವು? ನೆಟ್ಟಿದ್ವಿ, ಅಷ್ಟು ನೆನಪಿಲ್ಲ, ಹೋಗ್ಲಿ ಬಿಡಿ. ಈಗ ಅವರು ಏನು ಯಂತ್ರಚಾಲಿತ ನಾಟಿ ಕೂಡ ಮಾಡಿದ್ದೀನಿ ಅಂತಂದ್ರು, ಅಂದ್ರೆ ಅದಕ್ಕೆ ನೀವು ಬೇರೆ ರೀತಿ ಸಸಿ ಮಾಡಿ ತಯಾರಿಸ್ಬಿಟ್ಟು ಯಂತ್ರಚಾಲಿತ ನಾಟಿ ಮಾಡಿರಬೇಕು, ಅದರದ್ದು ಏನು ಅಡ್ವಾಂಟೇಜ್ ಇರ್ಬೋದು ಅನ್ಸುತ್ತೆ? ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಎರಡು, ಅಂದ್ರೆ ಕೆಲವೊಂದು ಸ್ಥಿತಿಗಳಲ್ಲಿ ನಾವು ಡ್ರಮ್ ಸೀಡರ್ನ ಬಳಸೋಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಕೆಲವೊಂದು ಗದ್ದೆ ತುಂಬ ಊತ್ಗನದು ಆ ಥರದ್ದು ಜಮೀನು ಇತ್ತಂದಪ್ಪ ಅಂದ್ರೆ ತುಂಬ ವಾಟರ್ ಕಂಟ್ರೋಲ್ ಇರಲ್ಲ, ಅಂತ ಜಮೀನಲ್ಲಿ ನಮಗೆ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡ್ರಮ್ ಸೀಡರ್ ಮಾಡಬೇಕಾದ್ರೆ ತಿಳುವಾಗಿ ನೀರು ಕೊಟ್ಕೊಂತ ಹೋಗ್ಬೇಕು. ಇಲ್ಲಿ ಒಂದೊಂದು ಬೇರೆ ಏನಿರುತ್ತೆ, ಮೇಲ್ಗಡೆ ಯಾವನೋ ನೀರು ಕಿತ್ತಾಕ್ಬಿಟ್ರೆ ರೈತರು ಅಂತಂದರೆ ಕೆಳಗಡೆ ಎಲ್ಲ ಹರಿತಾ ಬರುತ್ತೆ ನೀರು, ಕಂಟ್ರೋಲೇ ಇರಲ್ಲ ಅವ್ರಿಗೆ. ಅಂತಲ್ಲಿ ನಮಗೆ ಈ ಥರ ಡ್ರಮ್ನ ಬೀಜ ನೇರವಾಗಿ ಬಿತ್ತನೆ ಮಾಡೋದು ಸ್ವಲ್ಪ ಕಷ್ಟ. ಸೊ ಪಾಪ ಅವ್ರಿಗೆ ಆ ಥರ ರೈತರಿಗೆ ನಾವು ಈ ಥರ ಒಂದು ಯಾಂತ್ರಿಕ ನಾಟಿ ಅಂತೇಳ್ಬಿಟ್ಟು ಒಂದು ಪರಿಚಯ ಮಾಡಿದ್ವಿ. ಇದು ಧರ್ಮಸ್ಥಳದವ್ರ ಜೊತೆ ಒಟ್ಟಿಗೆ ಸೇರಿಬಿಟ್ಟು ನಾವು ತಾಂತ್ರಿಕವಾಗಿ ಯಾವ ಥರ ನರ್ಸರಿನ ರೆಡಿ ಮಾಡ್ಕೋಬೇಕು, ಭತ್ತದ ನರ್ಸರಿ. ಅದು ಒಂದು 80 ಟ್ರೇ ಬರುತ್ತೆ ಭತ್ತದ ನರ್ಸರಿ ಮಾಡೋಕ್ಕೆ, ಭತ್ತದ ನರ್ಸರಿ ಟ್ರೇ ಅಂತಲೇ ಬರುತ್ತೆ. ಸೊ ಅದು 80 ಬೇಕಾಗುತ್ತೆ ಒಂದು ಎಕರೆಗೆ. ಸೊ ಅದಕ್ಕೆ ನಾವು ಮಣ್ಣನ್ನು ಸರಿಯಾಗಿ ಮಣ್ಣು ಮತ್ತು ಕೆಮ್ಮಣ್ಣು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಗೊಬ್ಬರ ಇದ್ದರೆ ಅದು ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಪ್ರಪೋರ್ಷನಲ್ಲಿ ಅದನ್ನು ತುಂಬಿಬಿಟ್ಟು ಅದನ್ನು ಸ್ವಲ್ಪ ಒಂದು ಸಮ ಪ್ರಮಾಣದಲ್ಲಿ ನಾವು ಬೀಜ ಹಾಕಬೇಕು ಅದಕ್ಕೆಲ್ಲ. ಅದಕ್ಕೂ ನಮಗೆ ಒಂದು 10-12 ಕೆಜಿ ಬೀಜ ಬೇಕಾಗುತ್ತೆ 80 ಟ್ರೇಗೆ. ಸೊ ಟ್ರೇ ಕಾಸ್ಟ್ ಬಂದುಬಿಟ್ಟು ಎಲ್ಲ 8-10 ರೂಪಾಯಿ, ನಮಗೆ 1,500 ರೂಪಾಯಿ 2,000 ಒಳಗಡೆ ಎಲ್ಲ ಖರ್ಚು ಮುಗಿದೋಗುತ್ತೆ. ಸೊ ಅದನ್ನು ನಾವು 18-20 ದಿನದ ತನಕ, ಈಗ ಮಾಮೂಲಿ ನಾವು ಸಸಿ ಮಡಿ ಯಾವ ಥರ ನಾವು ನೋಡ್ಕೊತೀವಿ ಅದರಂಗೇ ನೋಡ್ಕೋಬೇಕು. ಇಲ್ಲಿ ಏನು ಅಂತಂದಪ್ಪ ಅಂದರೆ ನಾವು ಸ್ವಲ್ಪ ಎರೆಗೊಬ್ಬರ ಅದೆಲ್ಲ ಗೊಬ್ಬರ ಕೊಟ್ಟಿರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಅದು ರೆಸ್ಪಾಂಡ್ ಬೇಗ ಮಾಡಲ್ಲ, ಬೆಳವಣಿಗೆ ಏನಾದ್ರು ಸರಿಯಾಗಿ ಆಗಲಿಲ್ಲ ಅಂದರೆ ನಾವು 19 ಅಂತ ಹೇಳ್ತೀವಿ ವಾಟರ್ ಸಾಲ್ಬಲ್ ಫರ್ಟಿಲೈಸರು, ಅದೊಂದು ಸ್ಪ್ರೇ ತಗೊಳಕ್ಕೆ ಹೇಳ್ತೀವಿ. ಅದು ಒಂದು 18-20 ದಿನಕ್ಕೆ ನಾವು ನಾಟಿ ಮಾಡೋಕ್ಕೆ ರೆಡಿಯಾಗಿ ಬರುತ್ತೆ. ಸೊ ಅಲ್ಲಿ ಏನು ಅಂತಂದರೆ ಆದಷ್ಟು ಬೇಗನೆ ನಾಟಿ ಹಾಕೋಬೇಕು. ಅಂದರೆ ಅದನ್ನು ನಾವು ಹಿಂಗೆ ತೆಗೆದ್ನಪ್ಪ ಅಂದರೆ ಟ್ರೇಯಿಂದ ತೆಗೆದ್ನಪ್ಪ ಅಂದರೆ ಆ್ಯಸ್ ಲೈಕ್ ಕೇಕ್ ಥರನೇ ಹೊರಗೆ ಬರುತ್ತೆ, ಚಾಪೆ ಥರ, ಚಾಪೆ ಥರ, ಮ್ಯಾಟ್ ನರ್ಸರಿ ಅಂತ ಹೇಳ್ತೇವಲ್ಲ, ಮ್ಯಾಟ್ ನರ್ಸರಿ ಥರನೇ ಆ ಥರದ್ದು ಬರುತ್ತೆ. ಹೇಳಿ ನಾಗರಾಜ್, ನಿಮ್ಮ ಅನುಭವ ಹೇಗಿತ್ತು? ಸರ್ ಏನಂತಂದರೆ ಇವ್ರು ಹೇಳ್ತಾರೆ ಈಗ ಥೈಲ್ಯಾಂಡ್ ರೈತನಿಗೆ ಇದು ತುಂಬ ಅನುಕೂಲ ಆಗ್ತದೆ ಸರ್, ಕೊನೆ ಅಂಚಿನ ರೈತನಿಗೆ. ನಾನು ನೀರು ಬಳಕೆ ಸಹಕಾರ ಸಂಘದ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಅದರಲ್ಲಿ ಅಚ್ಚುಕಟ್ಟು ಏರಿ ಅಂತಂದರೆ ಕೊನೆ ಅಂಚಿನ ರೈತನಿಗೆ ಬೇಗ ನೀರು ತಲುಪಲ್ಲ. ಈ ಸಪೋಸ್ ಒಂದನೇ ತಾರೀಕು ನೀರು ಬಿಟ್ಟರೆ ಇದು ಹೇಗೆ ಅನುಕೂಲ ಆಗುತ್ತೆ ಅವ್ರಿಗೆ? ಅನುಕೂಲ ಆಗುತ್ತೆ ಅಂತಂದರೆ ಇದರಿಂದ ತುಂಬ ಇದಾಗುತ್ತೆ, ಗದ್ದೆ ಹದ ಮಾಡ್ಕೊಂಡು ನಾವು ಹೊರಗಡೆ ಟ್ರೈನ್ ಅಲ್ಲಿ ನಾಟಿ ಮಾಡ್ಕೊಂಡು 10 ದಿನ 12 ರಿಂದ 18 ದಿನಗಂಟು ಇದು ಮಾಡ್ಬೋದು ಸರ್. ಅಲ್ಲಿ ಟ್ರೈನ್ ಅಲ್ಲಿ ಇರುತ್ತೆ, ಟ್ರೈನ್ ಅಲ್ಲಿ ಇರ್ತದೆ. ಸೊ ನೀರು ಸ್ವಲ್ಪ ತಡವಾಗಿ ಬಂದ್ರು ಒಟ್ಲಾಕ್ಬಿಟ್ಟು ಅಂದ್ರೆ ಹೊರಗಡೆ ನಾವು ಪೈರ್ನ ಬೆಳೆಸ್ಕೊಂಡು ಅದು ಇದಿದೆ ಕ್ಯಾನ್ ಇದೆ ಅಂತ ಸರ್ ಒಂದು, ಆ ಕ್ಯಾನ್ ಅಲ್ಲಿ ನೀರು ಹಾಕೊಂಡು ದಿನಕ್ಕೆ 2-3 ಟ್ರಿಪ್ಪು ನೆರಳು ಇಟ್ಕೊಂಡು ನೀರು ಹಾಕತೀವಿ. ಇಲ್ಲಿ ಗದ್ದೆ ಈ ಕಡೆ ಅಚ್ಚುಕಟ್ಟೆ ಏರನ್ನ ರೆಡಿ ಮಾಡ್ಕೊಂಡು ನೀರು ಸ್ವಲ್ಪ ಲೇಟರು 1-2 ದಿನ ವೇಯ್ಟ್ ಮಾಡ್ಬೋದು. ನಾವು ನೀರು ಹಾಕೊಂಡಲ್ಗೆ ರೆಡಿ ಮಾಡ್ಕೊಂಡು ಆಮೇಲಿಂದ ಮಿಷಿನ್ ತಗೊಂಡು ಹೋಗಿ ಓಕೆ ನಾಟಿ ಮಾಡಿಸೋದು, ನಾಟಿ ಮಾಡಿಸ್ಬೋದು. ಎಷ್ಟು ದಿನದಲ್ಲಿ ಆಗುತ್ತೆ 1 ಎಕರೆ ನಾಟಿ ಸರ್? 2 ಗಂಟೆ ಟೈಮ್ ಮಾಡ್ಬೋದು ಸರ್. 2 ಗಂಟೆ 2 ಗಂಟೆ ಟೈಮ್ ಮಾಡ್ಬೋದು. ಸಮತಟ್ಟಾಗಿರೋದು ಗದ್ದೆನ 2 ಗಂಟೆ ಟೈಮಲ್ಲಿ ಮಾಡ್ಬೋದು ಸರ್. ಇದರಿಂದ ಅದರಲ್ಲೂ ನಿಮಗೆ ಅನುಕೂಲ ಅಂತಂದರೆ ಬೀಜ ಸೇಮ್ ಇದೆ, 10-12 ಕೆಜಿ ಸಾಕಾಗುತ್ತೆ. ಓಕೆ. ಮತ್ತು ಒಂದೇ ಪೈರು ಅಂದರೆ ಬೇರೆ ಮಣ್ಣು ಇದಾಗುತ್ತದೆ ಇಲ್ಲಿ, ಕೆಮ್ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು, ಮತ್ತು ನಮ್ಮ ಇದನ್ನೆಲ್ಲ ಹಾಕಿರ್ತೀವಿ, ಎರೆಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ಇಲ್ಲಿ ಬೆಳವಣಿಗೆ ಇಲ್ಲಿ ಚೆನ್ನಾಗಿ ಬಂದಿರ್ತದೆ. ಓಕೆ. ಒಂದೇ ಪೈರಾಗಿರೋದ್ರಿಂದ ಸಾಲು ಚೆನ್ನಾಗಿ ಚೆನ್ನಾಗಿರ್ತದೆ, ಮತ್ತು ತೆಂಡೆ ಹೊಡೆಯುತ್ತೆ, ಕೋನ ವೀಡು ರಾಯಿಸೋದಕ್ಕೆ ಮತ್ತು ಬಿಸಿಲು ಬೀಳೋದಕ್ಕೆ ನೆರಳು ಇದಿರ್ತದೆ. ಅಲ್ಲೂ ನೀರು ನಮಗೆ ಟೈಲ್ಯಾಂಡ್ ಆದ್ರಿಂದ ನೀರು ಒಂದಿನ ಲೇಟಾರು ತಡ್ಕೊಳ್ಳೋ ಶಕ್ತಿ ಇರ್ತದೆ ಅದಕ್ಕೆ. ಓಕೆ. ಇದರಲ್ಲಿ ಎಷ್ಟು ಇಳುವರಿ ಬಂತು ನಿಮಗೆ ಹೆಚ್ಚಿಗೆ? ಸೇಮ್ ಬಂದಿದೆ ಸರ್, ಇದರಲ್ಲೂ 2-3. ಈ ಡ್ರಮ್ ಸೀಡರು ಮತ್ತು ಮೆಷಿನ್ ನಾಟಿಗೆ ಹೋಲಿಸಿದ್ರೆ ಯಾವ್ದು ಒಳ್ಳೇದು ಅನ್ಸುತ್ತೆ ನಿಮಗೆ? ಜಮೀನಿನ ಕಂಡೀಷನ್ ಬಿಟ್ಬಿಡಿ. ಡ್ರಮ್ ಸೀಡರ್ ಅಂದ್ರೆ ತುಂಬಾ ಖರ್ಚು ಕಡಿಮೆ ಮತ್ತು ಬೇಗ ಬೇಗ ಆಗ ಹೋಗುತ್ತದೆ. ಹೌದಾ? ಇದು ಡ್ರಮ್ ಸೀಡರ್ಗಿಂತ ಒಂಚೂರು ಕಾಸ್ಟ್ ಜಾಸ್ತಿನಾ? ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಹೇಳಿ ಸರ್, ಇದರ ಒಂದು ಅಡ್ವಾಂಟೇಜ್ ಏನು? ಈಗ ಮಷಿನ್ ನಾಟಿಗೆ ನಾವು ಬಂದಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಕಿಲ್ಡ್ ಲೇಬರ್ಸ್ ಬೇಕು ಅಂತೀವಿ ನಾವು. ಯಾಕಂದ್ರೆ ಈಗ ನಾವು ಒಂದು ತಕ್ಕ ಮಟ್ಟಿಗೆ ನಾವೆಲ್ಲಾನು ಹೇಳ್ಕೊಡ್ಬೋದು, ಒಂದು ಬೇರೆ. ನೆಕ್ಸ್ಟ್ ನರ್ಸರಿ ಅವರೇ ರೈತರು ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅವರಿಗೆ ಅದ್ರ ಬಗ್ಗೆ ಅರಿವಿರಬೇಕು. ಯಾವ ಥರ ನಾನು ಟ್ರೇಯಲ್ಲಿ ಮಣ್ಣು ತುಂಬಬೇಕು, ಮಿಕ್ಸ್ ಮಾಡಬೇಕು, ಅವರೇ ಮಣ್ಣು ಕೆಮ್ಮಣ್ಣು ಮರಳು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ, ಆಮೇಲೆ ಬೀಜನ ಸಮತಟ್ಟವಾಗಿ ಹರಡಬೇಕು, ನೀಟಾಗಿ ನರ್ಸರಿ ಮಾಡ್ಕೋಬೇಕು, ಅದನ್ನ ಪೈರನ್ನ ನೀಟಾಗಿ ಬೆಳೆಸ್ಬೇಕು. ಅದು ಒಂದು ಸ್ಕಿಲ್ಡ್ ಒಂದು ಅದು ಬೇಕಾಗುತ್ತೆ ರೈತರಿಗೆ. ಸೊ ಅದ್ರ ಬಗ್ಗೆ ನಾವು ತರಬೇತಿನೂ ಕೊಡ್ತೀವಿ ರೈತರಿಗೆ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದೀವಿ. ಈಗ ಯಂತ್ರಗಳು ನಿಮ್ಮೂರಲ್ಲಿ ಇದೆಯಾ ನಾಟಿ ಮಾಡೋ ಯಂತ್ರ, ಅಥವಾ ಹೊರಗಡೆ ಏನು ತರಬೇಕು ನೀವು? ಹೊರಗಡೆಯಿಂದ ತರಬೇಕು ಅಂದರೆ ನಮಗೆ ಹತ್ರ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಸಪೋರ್ಟ್ ಮಾಡಿಕೊಡ್ತಾರೆ ಅದನ್ನ. ಹೌದಾ? ಯಂತ್ರಗಳಿಗೆ ಬಂದಾಗ ಕೃಷಿ ಯಂತ್ರಧಾರೆ ಇದರಲ್ಲಿ ಭತ್ತ ನಾಟಿ ಮಾಡುವಂಥ ಯಂತ್ರ ಇದೆ, ಬಾಡಿಗೆ ತಗೋಬೇಕು. ಬಾಡಿಗೆ ತಗೋಬೇಕು. ಎಷ್ಟು ತಗೋತಾರೆ ಬಾಡಿಗೆ ಸರ್? 1,000 ರೂಪಾಯಿ ಆಯ್ತು. ಒಂದು ಗಂಟೆಗೆ 2 ಗಂಟೆಯಲ್ಲಿ 1 ಎಕರೆ ಆಗೋಗುತ್ತೆ. 2 ಗಂಟೆ ಸಾಕ? ಅದೇ 1 ಎಕರೆಗೆ. ಹಾಂ, 2 ಗಂಟೆ ಅಂದರೆ ನಿಮ್ಗೆ 2,000 ರೂಪಾಯಿನಲ್ಲಿ ಭತ್ತದ ನಾಟಿ ಆಗೋಗುತ್ತೆ. ಹೇಳಿ ಸರ್, ತಾವೇನು ಹೇಳ್ತಾ ಇದ್ರಿ? ಈಗ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯವರು ಇದನ್ನು 2 ಥರದ ಮಷಿನ್ನ ರೆಡಿ ಮಾಡ್ತಾ ಇದ್ದಾರೆ. ವಾಕ್ ಬಿಹ್ಯಾಂಡು, ಆಮೇಲೆ ಇನ್ನೂ ಒಂದು ರೇಡಾನ್ ಅಂತ ಹೇಳ್ಬಿಟ್ಟು. ರೇಡಾನ್ ಅನ್ನೋದು ದೊಡ್ಡ ದೊಡ್ಡ ಜಮೀನು, ದೊಡ್ಡ ದೊಡ್ಡ ಪಾತಿ ಇರೋವಂಥದಕ್ಕೆ ಅದು ದೊಡ್ಡ ಮಷಿನ್. ಅದು ಆ ಥರದ್ದು ಮಷಿನು ಇದ್ದಾವೆ. ಆಮೇಲೆ ಚಿಕ್ಕ ಚಿಕ್ಕ ಪಾತೆಗೆ ಬರೀ ಈಗ ಹ್ಯಾಂಡ್ ಟಿಲ್ಲರ್ನ ಹೆಂಗೆ ಆಪ್ರೇಟ್ ಮಾಡ್ತಾರೆ ಅದರಂಗನೇ ಕೈಯಿಂದನೇ ನಾಟಿ ಹಾಕುವಂಥ ಮಷಿನ್, ವಾಕ್ ಬಿಹ್ಯಾಂಡ್ ಮಷಿನ್ ಅಂತ. ಅದು ಚಿಕ್ಕ ಚಿಕ್ಕ ಪಾತೆಗಳಿಗೂ ನಾಟಿ ಹಾಕುತ್ತೆ ಮಷಿನ್ನು. ಸೊ ಈ ಥರದ್ದು ಮಷಿನ್ಗಳನ್ನ ಎಲ್ಲ ಒಂದು ಅವರು ಒಂದು ಕೃಷಿ ಯಂತ್ರಧಾರಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡ್ತಾ ಇದ್ದಾರೆ. ಇನ್ನು ಯಾವ್ಯಾವ ತಾಂತ್ರಿಕತೆಗಳನ್ನು ಪರಿಚಯಿಸಿದೆ ಭತ್ತದ ಬೇಸಾಯದಲ್ಲಿ ಶ್ಯಾಮರಾಜ್ ಅವರೇ? ಇದಲ್ದೇ ನಾವು ಒಂದು ಮುಂದೆ ಹೆಜ್ಜೆ ಹೋಗ್ಬಿಟ್ಟು ಈಗ ಕೋನೋ ವೀಡರು ಸ್ವಲ್ಪ ರೈತರಿಗೆ ಶ್ರಮ ಜಾಸ್ತಿ, ತಳ್ಳಬೇಕು 1 ಎಕರೆ, 1-10 ಗುಂಟೆ ತಳ್ಳೋ ತಟ್ಟಿಗೆ ಭುಜನೋ ಬರುತ್ತೆ. ಅದಕ್ಕೋಸ್ಕರ ಈಗ ಪ್ಯಾಡಿ ಪವರ್ ವೀಡರ್ ಅಂತ ಬರ್ತಾ ಇದೆ ಹೊಸದಾಗಿ. ಅದು ರೈತರ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಸೊ ಇಲ್ಲಿ ರೈತರು ಏನು ಅಂತಂದಪ್ಪ ಅಂದರೆ ಅದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀವಿ. ಸೊ ಅಡ್ವಾಂಟೇಜ್ ಏನು ಅಂತಂದಪ್ಪ ಅಂದರೆ ನಮ್ಮ ರೈತ ಬಾಂಧವರು ಫಸ್ಟ್ ಸ್ಟಾರ್ಟಿಂಗ್ ನಾಟಿ ಹಾಕಿದ ತಕ್ಷಣವೇ ಕಳೆನಾಶಕಗಳು ಮೊರೆ ಹೋಗ್ಬಿಡ್ತಾರೆ. ಕಳೆನಾಶಕಗಳ ಬಗ್ಗೆ ಎಷ್ಟೇ ನಾವು ಮಾಹಿತಿ ಕೊಟ್ಟರು ಅವರು ಕರೆಕ್ಟಾಗಿ ಒಂದು ಡೋಸೇಜ್ ಸರಿಯಾಗಿ ಫಾಲೋ ಮಾಡಲ್ಲ, ಇಲ್ಲಾಂದರೆ ಅಪ್ಲಿಕೇಶನಲ್ಲಿ ಎಡುತ್ತಾರೆ, ಇಲ್ಲಾಂದರೆ ಸರಿಯಾದ ಟೈಮಿಗೆ ಸರಿಯಾದ ಪದ್ಧತಿಯಲ್ಲಿ ಅಪ್ಲಿಕೇಶನ್ ಮಾಡಲ್ಲ ರೈತರು, ಇಲ್ಲ ಡೋಸೇಜ್ ವೇರಿಯೇಷನ್ ಮಾಡಿರ್ತಾರೆ, ಇಲ್ಲ ನೀರು ತುಂಬ ನಿಲ್ಲಿಸ್ಬಿಟ್ಟು ಡೈಲ್ಯೂಟ್ ಮಾಡಿಬಿಡ್ತಾರೆ. ಈ ಥರದ ಎಲ್ಲ ವ್ಯತ್ಯಾಸಗಳು ಆಗ್ತಾ ಇದೆ. ಆಮೇಲೆ ಮೋರ್ ಓವರ್ ಇದೆಲ್ಲ ಆದಮೇಲೆ ಏನಾಗುತ್ತೆ, ಇನ್ನೊಂದು ಸ್ಟೋರಿ ಏನು ಅಂತಂದರೆ ಇದು ನನಗೆ ಸರಿಯಾಗಿ ವರ್ಕ್ ಆಗಲಿಲ್ಲ ಕಳೆನಾಶಕ ಅನ್ನೋದು, ಮತ್ತೆ ಇನ್ನೊಂದು ಅಂಗಡಿಗೆ ಹೋಗೋದು, ಇನ್ನೊಂದು ಕಳೆನಾಶಕ ತರೋದು, ಮತ್ತೆ ಹಾಕೋದು, ಎಲ್ಲ ಮುಂದುವರಿತಾ ಇರುತ್ತೆ. ಭತ್ತ ನಾಟಿ ಆದ ಒಂದು ತಿಂಗಳ ತನಕೂ ಕಳೆಗಳು ಹೋಗ್ತಾನೆ ಇಲ್ಲ ಅಂತೇಳಿ ಕಳೆನಾಶಕಗಳು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ರೈತರು ಈ ಸಾಲು ಪದ್ಧತಿ ಸಾಲು ನಾಟಿ ಮಾಡೋದು ಬೆಸ್ಟು ಅನ್ಕೊಂತೀನಿ. ಈಗ ನಾವು ಬಳ್ಳಾರಿ ನಾಟಿ ಅಂತಲೂ ಬಂದಿದೆ, ಅವರು ಸಾಲು ನಾಟಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ನಮ್ಮ ಯಾಂತ್ರಿಕೃತ ನಾಟಿ ಮಷಿನ್ಗಳು ಇದ್ದಾವೆ. ಸೊ ಇದರಿಂದನೂ ನೀವು ಸಾಲು ನಾಟಿ ಹಾಕಂದರೆ ನಮಗೆ ಭಾಳ ಈಸಿ ಆಗುತ್ತೆ. ಈಗ ಪ್ಯಾಡಿ ಪವರ್ ವೀಡರ್ ಅಂತ ಬಂದಿದೆ, ಅದು ಒಂದು ನಾಲ್ಕು ಸಾಲನ್ನ ಒಟ್ಟಿಗೆ ತಗೊಂಡೋಗುತ್ತೆ. ನಾವು ಒಂದು ಬೇರೆ ಒಂದು ಲೀಟ್ರ್ ಡೀಸೆಲು ಒನ್ ಅವರಿಗೆ ಬರುತ್ತೆ ಅದು. ಸೊ ಆ ಪದ್ಧತಿಯಲ್ಲಿ ನಮಗೆ ಒಂದು 3-4 ಲೀಟ್ರ್ ಡೀಸೆಲ್ ಬೇಕಾಗುತ್ತೆ. ಒಂದು 2 ಗಂಟೆಯಲ್ಲಿ ನಿಮಗೆ ಕಳೆಯನ್ನು ನಾವು ನಿವಾರಣೆ ಮಾಡ್ಬೋದು. ನೀವು ಬಳಸಿದ್ದೀರಾ ನಾಗರಾಜ್ ಅವರೇ ಪವರ್ ವೀಡರ್ನ ಭತ್ತದಲ್ಲಿ ಬಳಸಿದ್ದೀರಾ? ಬಳಸಿದೆ ಸರ್. ಹೇಗೆ ಅನ್ನಿಸ್ತು ನಿಮ್ಮ ಅನುಭವ ಹೇಳಿ. ಅದೇ ಸರ್, ಅವ್ರು ಹೇಳಿದ್ರ ರೀತಿಯಲ್ಲಿ ಅದು ಹಿಂಸೆ ಆಗುತ್ತೆ, ರೈತ ಮಾಡಬೇಕಾಗಲ್ಲ. ಅದರಿಂದ ಕೊನಪ್ಪ, ಈಗ ನೀವು ಕೋನ ವೀಡ್ರ್ ಬಳಸಿದ್ದೀರಾ ಪವರ್ ವೀಡ್ರ್ ಬಳಸಿದ್ದೀರಾ? ಕೋನ ವೀಡ್ರ್ ಬಳಸಿರೋದು. ಹೌದಾ, ಪವರ್ ವೀಡ್ರ್ ನೋಡಿಲ್ವಾ ನೀವು? ಪವರ್ ವೀಡ್ರ್ ಇದೆ, ಬಳಸಿ. ನೀವು ಬಳಸಿಲ್ಲ? ಬಳಸಿಲ್ಲ. ಓಕೆ. ಹಾಗಾಗಿ ಈಗ ಅದು ಒಂದು ಮಟ್ಟದಲ್ಲಿ ರೈತರಿಗೆ ಪರಿಚಯ ಆಗಬೇಕು ಅಂತ ನಾನು ಒಂದೆರಡು ಮೆಥಡ್ ಡೆಮಾನ್ಸ್ಟ್ರೇಷನ್ ಮಾಡಿಸಿ ತೋರಿಸಿದ್ದೀವಿ. ಅದು 18-20 ದಿನಕ್ಕೆ ಪೈರಿರ್ಬೇಕು, ಯಾಕಂದ್ರೆ ತುಂಬ ಪೈರು ತೆಂಡೆ ಹೊಡೆದ್ಬಿಟ್ರೆ ಮಧ್ಯ ಪಾಸ್ ಆಗಲ್ಲ ಅದು. ಹಾಗಾಗಿ 18-20 ದಿನದ ಪೈರನ್ನ ನಾಟಿ ಮಾಡಿದ್ದು ಬಿತ್ತನೆ ನಾಟಿ ಅಥವಾ ಬಿತ್ತನೆ ಆಗಿದ್ದ ಪೈರು ಇತ್ತಂದ್ರೂ ಅದ್ರ ಮಧ್ಯದಲ್ಲಿನೇ ನಾವು ಪಾಸ್ ಮಾಡೋದ್ರಿಂದ ಸಣ್ಣ ಸಣ್ಣ ಕಳೆ ಸ್ಟಾರ್ಟಿಂಗಲ್ಲಿ ಸಣ್ಣ ಸಣ್ಣ ಕಳೆ ಇರುತ್ತೆ. ನಮಗೆ ಕಳೆಗೆ ಮತ್ತು ಬೆಳೆಗೆ ನಿಮಗೆ ಕಾಂಪಿಟೇಷನ್ ಇರೋದು 50 ದಿನಗಳು ಮಾತ್ರ ಭತ್ತದಲ್ಲಿ. ಸೊ ಅದಾದಮೇಲೆ ಕಳೆಗಳು ಬಂದರೆ ನಮ್ಮ ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಅದು ಕಾಂಪೀಟ್ ಮಾಡಲ್ಲ ಬೆಳೆ ಜೊತೆ, ಯಾವುದೇ ಪೌಷ್ಟಿಕ ಇದಕ್ಕಾಗಲಿ ಯಾವುದಕ್ಕೂ ಕಾಂಪಿಟೇಷನ್ ಇರಲ್ಲ. ಸೊ ಅದಕ್ಕಾಗಿ ಮುಂಚಿತವಾಗಿ ಬರುವಂಥ ಕಳೆಗಳನ್ನ ನಾವು ಸರಿಯಾದ ಪದ್ಧತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾವು ಪದ್ಧತಿಯಲ್ಲಿ. ಆಮೇಲೆ ನಾವು ಮೋರ್ ಓವರ್ ಈ ಕಳೆನಾಶಕಗಳು ಮೊರೆ ಹೋಗೋದನ್ನು ತಪ್ಪಿಸ್ಬೋದು ಅನ್ನೋಕ್ಕೆ ಪ್ಯಾಡಿ ಪವರ್ ವೀಡರ್ನ ಒಂದು ಪ್ರಾತ್ಯಕ್ಷಿಕವಾಗಿ ಮಾಡ್ತಾ ಇದ್ದೀವಿ. ಬೇರೆ ತಾಂತ್ರಿಕತೆಗಳನ್ನು ಇನ್ನೇನು ಪರಿಚಯಿಸಿದೆ? ಇನ್ನೇನು ಅಂತಂದರೆ ಡ್ರೋನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡ್ರೋನ್ ನಮ್ಮದೇ ಒಂದು ಭತ್ತ ಜಮೀನು, ನಾವು ಒಂದು 50 ಎಕರೆ ಭತ್ತದ ಬೀಜೋತ್ಪಾದನೆ ಕ್ಷೇತ್ರಗಳಿದ್ದಾವೆ. ಸೊ ಅಲ್ಲಿ ನಾವು ಡ್ರೋನ್ ಮುಖಾಂತರ ಔಷಧಿ ಸಿಂಪರಣೆ ಮಾಡಿಸಿದ್ದೀವಿ. ಆಮೇಲೆ ಈಗ ಫೋಲಿಯರ್ ಅಪ್ಲಿಕೇಶನ್, ಮೈಕ್ರೋನ್ಯೂಟ್ರಿಯಂಟ್ ಫೋಲಿಯರ್ ಅಪ್ಲಿಕೇಶನ್ ಅಂತೀವಿ. ಈಗ ನಾವು ಜಿಂಕ್ ಸಲ್ಫೇಟು ಸ್ಟಾರ್ಟಿಂಗಲ್ಲಿ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಇನ್ನೇನು ಹೂವು ಬಿಟ್ಟು ಕಾಳ ಕಟ್ಟೋ ಹಂತದಲ್ಲಿ ಅಂತೀವಿ, ಒಂದು 65-70 ದಿನಕ್ಕೆ ನಾವು ಫೋಲಿಯರ್ ಅಪ್ಲಿಕೇಶನ್ನು, ಅಂದರೆ ಈಗ ಜಿಂಕ್ EDT ಅಂತ ಬರುತ್ತೆ, ನ್ಯಾನೋ ಜಿಂಕ್ ಅಂತ ಬರ್ತದೆ. ಸೊ ಅಂಥದನ್ನು ನಾವು ಇದರಲ್ಲಿನೇ ಡ್ರೋನಲ್ಲಿನೇ ನಾವು ಬಳಸ್ಬೋದು. ಡ್ರೋನ್ ಅಂತಂದರೆ ಅದು ಒಂದು 10 ಲೀಟ್ರ್ ನೀರನ್ನ ಹಿಡಿಯೋಷ್ಟು ಕೆಪಾಸಿಟಿ ಇರುತ್ತೆ. ನಾವು ಮಾಮೂಲಿ ಎಷ್ಟು ಡೋಸೇಜ್ ಇರುತ್ತಲ್ಲ ಅದಕ್ಕೆ ನಾವು 70%ನ ನಾವು ಇಲ್ಲಿ ಬಳಕೆ ಮಾಡ್ತೀವಿ. ನೀವು ಡ್ರೋನ್ ನೋಡಿದ್ದೀರಾ ಅಥವಾ ಬಳಸಿದ್ದೀರಾ? ಬಳಸಿಲ್ಲ. ನೋಡಿದ್ದೀರಾ? ನೋಡಿದ್ದೀವಿ. ಬಳಸ್ಬೋದು ಭತ್ತದಲ್ಲಿ ಅಂತ ಅನ್ಸುತ್ತಾ ತಮಗೆ? ಅದೇ, ಅಲ್ಲಿ ನಾವು ಇದರಲ್ಲಿ ನೋಡಿದ್ರೆ ಕೃಷಿ ಕ್ಷೇತ್ರಗಳಲ್ಲಿ ಈ ಕಡೆನೂ ತರಬಹುದು ಅನ್ನೋದು ಅನಿಸ್ತಾ ಇದೆ. ಓಕೆ. ಈ ವರ್ಷ ಏನಾದ್ರು ಬಳಸ್ತೀರಾ? ನೋಡೋಣ ಸರ್. ಅದು ಬಳಕೆಗೆ ಅದು ಖಂಡಿತವಾಗಿ ಮುಂದೆ ಬರುತ್ತೆ ಸರ್. ಯಾಕಂತ ಕೇಳಿ, ಈಗ ನಾವು 12 ಲೀಟ್ರ್ ನೀರನ್ನು ಒತ್ಕೊಂಡು ಅವನು 8 ಗಂಟೆನ ಅದನ್ನು ಒತ್ಕೊಂಡು ಜಮೀನಲ್ಲಿ ತಿರುಗಾಡ್ಬಿಟ್ಟು ಔಷಧಿ ಸ್ಪ್ರೇ ಮಾಡುವಂಥ ರೈತರ ಶಕ್ತಿ ಅಷ್ಟಿಲ್ಲ ಈಗ. ಮೊದಲಷ್ಟು ಆ ಥರ ಮಾಡ್ತಿದ್ರು ಕೆಲಸ, ಈಗ ಯಾರೂ ಆ ಕೆಲಸಕ್ಕೆ ಯಾರೂ ಬರ್ತಾ ಇಲ್ಲ ಸ್ಪ್ರೇ ಮಾಡೋಕ್ಕೆ. ಸ್ಪ್ರೇ ಮಾಡೋಕ್ಕೆ ಬರಲಿಲ್ಲ ಅಂತಂದಪ್ಪ ಅಂದರೆ ಕೆಲವೊಂದು ರೋಗಗಳು ಹೆಂಗಿದಾವೆ ಅಂತಂದರೆ, ಇಫ್ ಡಿಲೇಸ್ ಬೈ 2 or 3 ಡೇಸ್ ದ ಹೋಲ್ ಕ್ರಾಪ್ ವ್ಯಾನಿಷಸ್, ಅಂದರೆ ಈ ಇಡೀ ಬೆಳೆನೇ ಹಾಳಾಗೋಗ್ಬಿಡುತ್ತೆ. ಈಗ BPH ಅಂತ ಹೇಳ್ತೀವಿ ನಾವು, ಬ್ರೌನ್ ಪ್ಲಾಂಟ್ ಹಾಪರ್, ಅದು ಬಂತು ಅಂತಂದರೆ 4 ದಿನದಲ್ಲಿ ಭತ್ತನೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಡ್ರೋನ್ಗೆ ಮೊರೆ ಹೋಗುವಂಥ ಸ್ಥಿತಿಗಳು ಇದ್ದಾವೆ. ಅದರದ ಒಂದು ರೈತರಿಗೂ ಈಗ ಕ್ಷೇತ್ರ ಮಟ್ಟದಲ್ಲಿ ಅದರ ಅರಿವು ಬರ್ತಾ ಇದೆ. ಎಷ್ಟೋ ರೈತರು ಸ್ವಲ್ಪ ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ಸ್ ಇರೋ ರೈತರಿಗೆ ಇದ್ರದ್ದು ಮನವರಿಕೆ ಆಗಿದೆ. ಯಾಕೆಂದ್ರೆ ಅವರಿಗೆ ಒಂದು ಎಕರೆ ಇದ್ನಪ್ಪ ಅಂದ್ರೆ ತಾನೇ ಹೋಗಿ ಸ್ಪ್ರೇ ಮಾಡಿಬಿಡ್ಬೋದು ರೈತ, ಎರಡು ಎಕರೆ ಇದ್ರೆ ಮಾಡ್ಬೋದು, 10 ಎಕರೆ 15 ಎಕರೆ ಅವರೊಬ್ಬರೇ ಮಾಡೋ ತಟ್ಟಿಗೆ ಬೇರೆದು ಹುಳ ಅಥವಾ ಏನಾದರೂ ರೋಗ ಬಂತು ಅಂದರೆ ಅಲ್ಲಿ ಏನಾದ್ರು ಲಾಸ್ ಆಗ್ಬಿಡುತ್ತೆ ಅನ್ನೋದು ಮನವರಿಕೆ ಇರೋದ್ರಿಂದ 10-15 ಎಕರೆ ಇರುವಂಥ ರೈತರು ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಡ್ರೋನ್ನಿಂದನೇ ಸಿಂಪಡಣೆ ಮಾಡ್ಸೋಕೆ ಮುಂದೆ ಬರ್ತಾ ಇದ್ದಾರೆ. ಬೇರೆ ತಾಂತ್ರಿಕತೆಗಳು ಅನ್ನಪ್ಪ ಅಂದರೆ ನಮ್ಮ ಈಗ ನೀವು ಬೇಲರ್ ಅಂತ ಹೇಳಿದ್ವಿ, ಈಗಿಂದ ನಾವು ಈಗ ಭತ್ತದ ಬೀಜದ ಜೊತೆಗೆ ಈಗ ಬೈ ಪ್ರಾಡಕ್ಟು ಅಂತಲೇ ನೋಡ್ತಾ ಇದ್ದಾರೆ. ಈಗ ಅಂದರೆ ಭತ್ತಕ್ಕೆ ಅದು ಮೇವು ಕಟಾವಾದ ಮೇಲೆ ಮೇವನ್ನು ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಾ ಇದೆ. ಸೊ ಅದೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಮೊದಲೆಲ್ಲ ನಮ್ಮ ರೈತರು ಏನು ಮಾಡ್ತಿದ್ರು, ಕಟಾವು ಮಾಡಿದ್ನಪ್ಪ ಅಂದರೆ ಅದನ್ನ ಬಿಟ್ಬಿಟ್ಟು ಅಲ್ಲೇ ಬಿಡ್ತಿದ್ರು, ಇಲ್ಲ ಅನ್ನಪ್ಪ ಅಂದರೆ ಬೇಕಾದಷ್ಟು ಎತ್ಕೊಂಡು ಜಮೀನುಗಳಿಗೆ ಇದು ಹಸುಗಳಿಗೆ ಕೊಡ್ತಾಯಿದ್ರು. ಈಗ ಹೆಂಗಾಗಿದೆ ಅಂತಂದಪ್ಪ ಅಂದರೆ ಅದನ್ನು ನಾವು ಮೇವಿಗಾಗಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅದನ್ನು ಬೇರೆ ಕ್ಷೇತ್ರಕ್ಕೆ ಹೊರಗಡೆ ಮಾರಾಟ ಮಾಡೋ ಪರಿಸ್ಥಿತಿ ಇರೋದ್ರಿಂದ 1 ಎಕರೆ ಭತ್ತದ ಹುಲ್ಲಿಂದು ರೇಟ್ ಬಂದುಬಿಟ್ಟು 10,000-5,000-6,000 ರೂಪಾಯಿ ಹೋಗ್ತಾಯಿದೆ. ಅದು ಬೇಲು, ಬೇಲು 1 ಎಕರೆಗೆ 30-40 ಪಿಂಡಿ ಬರುತ್ತೆ ಬೇಲರ್ಲೇ ನಾವು ಅದನ್ನು ಸುತ್ತಿಸಿದಾಗ. ಸೊ ಹಾಗಾಗಿ ಒಳ್ಳೆ ಇಳುವರಿ ಬಿತ್ತು, ಒಳ್ಳೆ ಹುಲ್ಲಿನ ಇಳುವರಿ ಬಿತ್ತು ಅಂದ್ರೆ 60 ಪಿಂಡಿನೂ ನಮ್ಮ ಭತ್ತದ ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ಪಡೆದಿದ್ದೀವಿ. ಅಂದ್ರೆ ದಿನದಲ್ಲಿ ಭತ್ತವನ್ನ ಹುಲ್ಲಿಗಾಗಿ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ಬೋದು. ಹೌದು, ಈಗ ಅದು ಬಳಕೆಗಳು ಬಹಳ ಆಗ್ತಾ ಇರೋದ್ರಿಂದ ಬೈ ಪ್ರಾಡಕ್ಟ್ ಸರ್ ನೀವು ಹೇಳ್ದಂಗೆ ನಿಜ, ಅದು ಬೇರೆ ಬೇರೆ ಕ್ಷೇತ್ರದ ಬಳಕೆ ಆಗೋದ್ರಿಂದ ಭತ್ತದಷ್ಟು ಎಷ್ಟು ಇಳುವರಿ ಬರುತ್ತೋ ಹುಲ್ಲಿನಿಂದನೂ ಅಷ್ಟೇ ಇಳುವರಿ ನಾವು ಅಲ್ಲಿ ಆದಾಯನ ಪಡ್ಕೋಬಹುದು. ನಿಮ್ಮ ಅನುಭವ ಹೇಳಿ ನಾಗರಾಜ್. ಸರ್ ಏನಿಲ್ಲ, ಒಂದು ಸಮಸ್ಯೆ ಅಂತಂದ್ರೆ ಇದು ಹೊಸ ತಳಿಗಳನ್ನ ನಮಗೆ ಸಬ್ಸಿಡಿಯಲ್ಲಿ ಬಿಟ್ಕೊಡು, ಕೃಷಿ ಕ್ಷೇತ್ರದವರು ಸಬ್ಸಿಡಿಯಲ್ಲಿ ಬಿಟ್ಕೊಡ್ಬೇಕು. ಅಂದ್ರೆ 3 ವರ್ಷದಿಂದ ಈಗ ತುಂಬಾ ಗಲಾಟೆ ಆಗ್ತಾ ಇದೆ, ಬೀಜನೇ ಓಪನ್ ಆಗ್ತಾ ಇಲ್ಲ. ಸಾಮಾನ್ಯ ಎಲ್ಲಾ ಕಡೆ ಗೊತ್ತಾಗಿಲ್ಲ. ಈ ಭತ್ತದ ಕಟಾವು ಬೇಲರ್ ಬಗ್ಗೆ ಮಾತಾಡಿ ಹೇಳಿ, ಅದ್ರ ಅನುಭವ ಹೇಳಿ ನಿಮ್ದು. ಯಂತ್ರ ಮೂಲಕ ಕಟಾವು ಮಾಡಿಸಿದ್ರೆ ತಾವು ಮಾಡಿಸಿದ್ರಿ, ಆಮೇಲೆ ಹಿಂದೆಲ್ಲ ನೀವು ಕೂಲಿ ಆಳುಗಳನ್ನು ಮಾಡಿಸ್ತಾ ಇದ್ರಿ, ಅವಾಗಿಂದ ಏನು ಸಮಸ್ಯೆ, ಯಂತ್ರ ಮಾಡಿ ಈ ಬೇಲರ್ ಬಂದಿದೆ, ಅದರದ್ದೆಲ್ಲ ಹೇಳಿ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಸರ್ ಏನಂತಂದ್ರೆ ಈಗ ಬೇಲರ್ ಅಂತಂದ್ರೆ ಹಸುಗಳಿಗೆ ನಮ್ಮ ಮೇಯ್ನ್ ಆಗಿ ಭತ್ತದಕ್ಕಿಂತ ಹುಲ್ಲೇ ನಮಗೆ ಮುಖ್ಯ, ಹೈನುಗಾರಿಕೆ ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ಈಗ. ಅದನ್ನು ಬೇಲರ್ ಬಳಸೋದ್ರಿಂದ ಅದನ್ನು ಹೇಗೆ ನೀವು ಶೇಖರಣೆ ಮಾಡಿ ಇಟ್ಕೋತೀರಿ, ಬೇಲರ್ಗಳನ್ನ ಎಲ್ಲಿ ಇಟ್ಕೋತೀರಿ? ಮುಂಚೆ ಆದರೆ ಭತ್ತದಲ್ಲಿ ಮೆದೆ ಒಟ್ಬಿಡೋರಿ, ಬೇಲರ್ನ ಏನು ಮಾಡ್ತೀರಿ? ಮನೆಗೆ ತಗೊಂಡು ಹಾಕತ್ತೀವಿ ಸರ್. ಎಲ್ಲ ಹಾಕತ್ತೀರಿ, ಹೇಗೆ ಹಾಕತ್ತೀರಿ? ಹಿಂದ್ಗಡೆ ಅದಕ್ಕಾಗಿ ಸೇವ ಜಾಗ ಇಟ್ಕೋತೀವಿ. ಓಕೆ, ಅದ್ರ ಮೇಲೆ ಟಾರ್ಪಾಲ್ ಮುಚ್ತೀರಾ? ಇಲ್ಲ, ಇದನ್ನು ಅದ ಮಾಡಿ ಮಾಡ್ಕೋಬೋದು. ಹೌದಾ? ಅಂದ್ರೆ ಸುಮ್ಮನೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ನಮ್ಮ ರೈತನಿಗೆ ಗೊತ್ತಿದೆ ಅದು ಹೇಗೆ ಇಟ್ಕೋ. ನನಗೆ ಗೊತ್ತಿಲ್ವಲ್ಲ, ಹೇಳ್ರಪ್ಪ ಹೇಗೆ ಇಟ್ಕೋತೀರಿ ಅಂತ. ಒಂದ್ ಇದನ್ನ ನಾವೆಲ್ಲ ಜೋಡ್ಸಾಕದಾಗಿ ಕೆಳಗಡೆ ಅಣೆ ಅಂತ ಹೇಳ್ತಾರೆ ಹಳ್ಳಿಯಲ್ಲಿ, ಅಣೆ ಕಟ್ಬಿಟ್ಟು ಹಾಕ್ತೀರಿ ಕೆಳಗೆ, ಅಟ್ಟೆ ರೀತಿ ಹಾಕ್ಬಿಟ್ಟು ಮೇಲ್ಗಡೆ ಒಂದ್ ಎರಡು ಕಂತನ ಬಿಚ್ಚಿ ಕ್ಲೋಸ್ ಮಾಡ್ಕೊಂಡು ಮಾಡ್ಕೋದು. ಅದು ಇರೋರು ಇದಾಗಿರೋಂಥವ್ರು ಟಾರ್ಪಲ್ನ ಹಾಕೊಂಡು ಮೇಲ್ಗಡೆ ಕ್ಲೋಸ್ ಮಾಡ್ಕೋತಾರೆ. ಓಕೆ ಓಕೆ, ಅಂದರೆ ನೀವು ಅಟ್ಟಣಿಗೆ ಭತ್ತದಲ್ಗೂ ಹಾಕ್ತೀರಿ, ಹಿಂದೆ ಬರೀ ರಾಗಿ ಹುಲ್ಲಿಗೆ ಹಾಕೊಳ್ಳೋರು? ಇಲ್ಲ ಇಲ್ಲ, ಈಗ ಅದಕ್ಕೂ ಭತ್ತದಲ್ಗೂ ಹಾಕ್ತೀರಿ? ಜಾಸ್ತಿ ಇದಿಲ್ಲ ಹೈನುಗಾರಿಕೆ ಅಂತಂದ್ರೆ, ಈಗ 4 ಹಸು 5 ಹಸು 10 ಹಸುಗಳು ಅಂತ ಜಾಸ್ತಿ ಬೇಕಾಗುತ್ತಲ್ಲ ಸರ್. ಓಕೆ, ಒಳ್ಳೆಯದು. ಯಂತ್ರಚಾಲಿತ ಕಟಾವಿನ ಬಗ್ಗೆ ಹೇಳಿ, ಚೆನ್ನಾಗಿರುತ್ತಾ ಕಟಾವು ಮಾಡಿಸಿ? ಚೆನ್ನಾಗಿರುತ್ತೆ ಸರ್. ಭತ್ತನ ಅಲ್ಲೇ ಅದನ್ನು ಪ್ಯಾಕ್ ಮಾಡಿ, ಅಂದರೆ ನಾವು ಒಂದು ವಾರದ ತನಕ ಅಲ್ಲೇ ಇರ್ತಿದ್ವು, ಕಣದಲ್ಲೇ ಇರ್ತಿದ್ವು. ಈಗ ಅಟ್ ಎ ಟೈಮ್ ಅಲ್ಲೇ ತಗೊಂಡು ಹೋಗ್ತಾರೆ. ಯಂತ್ರಚಾಲಿತದ್ರಿಂದ ತುಂಬ ಅನುಕೂಲ ಆಗ್ತದೆ. ಹೇಳಿ ಸರ್ ಶ್ಯಾಮರಾಜ್ ಅವರು. ಅದೇ ಕಂಬೈನ್ಡ್ ಹಾರ್ವೆಸ್ಟರ್ ಯಾವಾಗ ಬಂತು ಮೊದಲು ರೈತರು ಒಪ್ಕೊಳ್ಳಿಲ್ಲ ಸರ್. ಎಲ್ಲೋ ನಮಗೆ ಒಂದು 10% ಲಾಸ್ ಆಗ್ತಾ ಇದೆ, ಎಲ್ಲೋ ಮೂಲೆ ಕುಯ್ತಾ ಇಲ್ಲ, ಪಾತಿಯಲ್ಲಿ ಮೂಲೆ ಕುಯ್ಲ ಆಗ್ತಾ ಇಲ್ಲ ಸರಿಯಾಗಿ, ಎಲ್ಲೋ ಭತ್ತ ಉದುರ್ತಾ ಇದೆ, ಈ ಥರದ ಸಮಸ್ಯೆಗಳು ಸ್ವಲ್ಪ ಬಂದವು. ಆದರೆ ಅದು ಈಗ ಒಬ್ಬ 10 ಗುಂಟೆ ಇರೋಂಥ ರೈತರು ನಾವು ಕಂಬೈನ್ಡ್ ಹಾರ್ವೆಸ್ಟ್ರಿಂದನೇ ಕಟಾವು ಮಾಡಿಸ್ತಾ ಇದ್ರಿ. ಯಾಕಂದರೆ ಪರಿಸ್ಥಿತಿ ಹೆಂಗಿದೆ, ಅದಕ್ಕೆಲ್ಲ ಮೊದಲೆಲ್ಲ ಅದನ್ನೆಲ್ಲ ಕುಯ್ಯೋರು, ಕುಯ್ದುಬಿಟ್ಟು ಅದನ್ನೆಲ್ಲ ಒಂದು ಕಡೆ ಅಲ್ಲೇ ಬಿಟ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಒಟ್ಟುಗೂಡಿಸ್ಬಿಟ್ಟು ಕಣ ಮಾಡಿ ಟ್ರ್ಯಾಕ್ಟರ್ ಓಡಿಸಿ ಅದನ್ನೆಲ್ಲನೂ ಆದಮೇಲೆ ಮತ್ತೆ ತೂರ್ಬಿಟ್ಟು ಹೊಡೆದ್ಬಿಟ್ಟು ತೂರು ಕಣ ಮಾಡ್ತಾಯಿದ್ರು. ಈಗ ಅದಕ್ಕೆ 1 ವಾರ 10 ದಿನ ಹಿಡಿಯೋದು. ಈಗ ಅವನು ಕುಯ್ಲು ಮಾಡಬೇಕು ಅಂತಂದರೆ ನಾಳೆ ಮಷಿನ್ ನಾವು ಬೆಳಗ್ಗೆ ಬಂತು ಅಂದಪ್ಪ ಅಂದರೆ ಸಾಯಂಕಾಲ ಒಳಗಡೆ ಎಲ್ಲನೂ 5 ಎಕರೆನ 10 ಎಕರೆನ ಎಲ್ಲನೂ ಮುಗಿಸ್ಬಿಟ್ಟು ಭತ್ತನೂ ಮಾರಾಟ ಅಲ್ಲಿಗೆ ದಲ್ಲಾಳಿಗೆ ಮುಗಿಸ್ಬಿಟ್ಟು ಕೈಯಲ್ಲಿ ಕ್ಯಾಶ್ ಇಸ್ಕೊಂಡು ಮನೆಗೆ ಹೋಗ್ಬೋದು. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ರೈತರಿಗೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಅನ್ನಪ್ಪ ಅಂದ್ರೆ ಅದು ಕುಯ್ಯುತ್ತೆ ಅಲ್ಲೇ ಕ್ಲೀನ್ ಆಗುತ್ತೆ, ಭತ್ತನೂ ಡೈರೆಕ್ಟ್ ಆಗಿ ಎಲ್ಲಾನು ಟ್ರ್ಯಾಕ್ಟರ್ಗೆ ಹಾಕಿ ಚೀಲಕ್ಕೆ ತುಂಬುವಂತ ಪರಿಸ್ಥಿತಿ ಇರೋದ್ರಿಂದ ರೈತರಿಗೆ ಅದೊಂದು ಬಹಳ ಉಪಯೋಗವಾದಂತ ಮಷೀನ್. ಅದು ಸ್ವಲ್ಪ ಹಸಿ ಜಾಸ್ತಿ ಇರುತ್ತಲ್ವ ಕಟಾವು ಮಾಡಿದಾಗ ಭತ್ತನ, ಹಾಗೆ ಚೀಲಕ್ಕೆ ತುಂಬಿಟ್ರೆ ಏನು ಸಮಸ್ಯೆ ಆಗಲ್ವಾ? ನಾವು ಮಿಷಿನ್ನು ಬರ್ತಿರ್ಬೇಕಾದ್ರೆ ನಾವು ಒಂದು ಎರಡು ದಿನ ಲೇಟಾಗಿ ಇದು ಮಾಡ್ಕೊತೀವಿ, ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ಡ್ರೈ ಆಗಲಿ ಅಂತಂದು, ಅಂದರೆ ಚೆನ್ನಾಗಿ ಕಾಳು ಬಲೀಲಿ, ಕಾಳು ಬಲೀಲಿ ಅಂತಂದು, ಅದರಿಂದ ಏನು ತೊಂದರೆ ಆಗಲ್ಲ. ಅಲ್ಲ ನಿಮಗೇನು ತೊಂದರೆ ಆಗಲ್ಲ ಪಾಪ, ನೀವು ಮಾರೇ ಬಿಡ್ತಿರಲ್ಲ, ಅವನು ಚೀಲ್ದಲ್ಲಿ ತಗೊಂಡೋದನ್ನು ಅವನು ಹಾರಾಕಬೇಕು ಅನಿಸುತ್ತೆ. ಶ್ಯಾಮರಾಜ್ ಅವರೇ, ಈಗ ಇನ್ನೇನು ತಾಂತ್ರಿಕತೆಗಳು ಮುಂದಿನ ದಿನದಲ್ಲಿ ಬರಬಹುದು ಅನ್ಸುತ್ತೆ ಭತ್ತದಲ್ಲಿ? ಭತ್ತದಲ್ಲಿ ಈಗ ಆಲ್ರೆಡಿ ನೀವು ಎಲ್ಲರೂ ಚಿರ್ಪಂಚಾಯತ ಆದಂಗೆ ಸರ್, ಈಗ ನ್ಯಾನೋ ಡಿ ಎ ಪಿ ಅಂತ ಬರ್ತಾ ಇದೆ, ನ್ಯಾನೋ ಯೂರಿಯಾ ಅಂತ ಬರ್ತಾ ಇದೆ. ಯಾಕಂದರೆ ಭತ್ತದ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ನಾವು ಎಷ್ಟೇ ನೋಡಿದರೂ ಮಣ್ಣಿನ ಪರೀಕ್ಷೆ ಮಾಡಿದಾಗ ಲವಣಾಂಶಗಳು ಜಾಸ್ತಿ ಕಂಡು ಬರ್ತದೆ, ಪಿ ಎಚ್ ಜಾಸ್ತಿ ಆಗ್ತದೆ, ಇ ಸಿ ಜಾಸ್ತಿ ಇದೆ, ಪಿ ಎಚ್ 8.5-9 ತನಕೂ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಒಂದು ಮಣ್ಣಿನ ಆರೋಗ್ಯ ಕಾಪಾಡಬೇಕು ಸರ್ ಒಂದು, ಅದರದ್ದು ಎಟ್ ಸೇಮ್ ಟೈಮ್ ನಮಗೆ ಬೆಳೆಗಳನ್ನು ಉತ್ಪಾದನೆಯೂ ಜಾಸ್ತಿ ಮಾಡಬೇಕು. ಹಾಗಾಗಿ ಫೋಲಿಯರ್ ಅಪ್ಲಿಕೇಶನ್ನು ಜಾಸ್ತಿ ಮಾಡಬೇಕು ಭತ್ತ, ಯಾಕಂದರೆ ಆ ಪಿ ಎಚ್ ಅಲ್ಲಿ ನಾವು ಎಷ್ಟೇ ನಾವು ಗೊಬ್ಬರ ಕೊಟ್ಟರು ಅದು ದಕ್ಷತೆ ಕಡಿಮೆ, ಅಂದರೆ ಬಳಕೆಗಳ ಪೋಷಕಾಂಶಗಳ ಬಳಕೆಯ ದಕ್ಷತೆ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ಮಣ್ಣಿನ ಪರಿಸ್ಥಿತಿ ಆ ಥರ ಇರೋದ್ರಿಂದ. ಫೋಲಿಯರ್ ಸ್ಪ್ರೇ ಈಗ ನಾವು 30-50 ಡೇಸ್ಗೆ ಆಲ್ರೆಡಿ ಯೂನಿವರ್ಸಿಟಿಯಲ್ಲಿ ಪೈಪ್ ಲೈನಲ್ಲಿ ಇದ್ದಾವೆ, ಈ ಥರದ್ದು ಫೋಲಿಯರ್ ಅಪ್ಲಿಕೇಶನ್ ನಾವು ಮಾಡಲೇಬೇಕು. ನೀವು ಮಾಡಿದ್ದೀರಾ ಸರ್ ನ್ಯಾನೋ ಯೂರಿಯಾ, ನ್ಯಾನೋ ಡಿ ಎ ಪಿ ಬಳಸಿದ್ರಾ ನಾಗರಾಜ್ ಅವರೇ? ಡಿ ಎ ಪಿ ಬಂದಿಲ್ಲ ಸರ್. ಅಲ್ಲ ನ್ಯಾನೋ ಯೂರಿಯಾ ಬಂದ್ಬಿಟ್ಟಿದೆಯಲ್ಲ, ಅದನ್ನು ಬಳಸಿದ್ದೀರಾ? ಅಂದರೆ ನಾವು ಥೈಲ್ಯಾಂಡ್ ಇದಿಲ್ಲ ಸರ್, ಅದು ಥೈಲ್ಯಾಂಡ್ದು ಚಿಯಾ ಬೆಳೆಗೆ ಬಳಸಿದ್ದೀವಿ. ಹೌದಾ? ಬಳಸಿದ್ವಿ ಸರ್. ಭತ್ತದಲ್ಲಿ ಹಾಕಿಲ್ಲ, ಭತ್ತದಲ್ಲಿ ಇನ್ನ ಅದನ್ನ. ಓಕೆ, ಇನ್ನು ಪೈಪ್ಲೈನಲ್ಲಿ ಇದೆ ಸರ್, ಅದರದ್ದು ಸಂಶೋಧನೆ ಆಗಿ ಹೊರ ಬರೋದಿದೆ. ಸರಿ, ಸೊ ಮುಂದಿನ ದಿನಮಾನಗಳಲ್ಲಿ ಎಲ್ಲಾನು ಕಸ್ಟಮೈಸ್ಡ್ ಫರ್ಟಿಲೈಸರ್, ಅಂದರೆ ಒಂದು ಬೆಳೆಗೆ ಇಂಥದೇ ಗೊಬ್ಬರ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು, ಯಾಕಂದರೆ ನಮ್ಮ ರೈತರಿಗೆ ತುಂಬ ಕನ್ಫ್ಯೂಷನ್. ಈಗ 40-20-20 ಅಂತ ಹೇಳ್ತೀವಿ ಭತ್ತಕ್ಕೆ, ಅಂದರೆ ಎನ್ ಪಿ ಕೆ ಸಾರಜನಕ ರಂಜಕ ಪೊಟ್ಯಾಶ್ ಇಷ್ಟಿರ್ಬೇಕು ಅಂತೀವಿ. ಆದರೆ ರೈತರದ ತಲೆಯಲ್ಲೇ ಬೇರೆ, ಈಗ 20-20 ಆನೆ ಮಾರ್ಕ್ ಗೊಬ್ಬರ ನಾವು ಬಳಸ್ತೀವಿ ಅಂತಾರೆ, ಅದರಲ್ಲಿ 20-20-0-13 ಇರುತ್ತೆ, ಜೀರೋನೇ ಮರ್ತು ಬಿಡ್ತಾರೆ ಅವರು. ಜೀರೋ ಯಾವುದು? ಪೊಟ್ಯಾಶ್. ಅದು ಪೊಟ್ಯಾಶ್ ಅದು ಮುಂಚಿತವಾಗಿ ಹಾಕ್ಬೇಕು ರೈತರು, ಎರಡು ಬ್ಯಾಗ್ 20-20 ಹಾಕ್ತಾರೆ, ಪೊಟ್ಯಾಶ್ ಮರ್ತು ಬಿಡ್ತಾರೆ. ನೀವು ಮಣ್ಣು ಪರೀಕ್ಷೆ ಮಾಡಿ ಅದರ ಆಧಾರದಲ್ಲಿ ಗೊಬ್ಬರ ಬಳಸ್ತಿದ್ದೀರಾ ಹೇಗೆ ನಾಗರಾಜ್ ಅವರೇ? ಮಾಡ್ತೀವಿ ಸರ್, ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ. ಮಣ್ಣು ಪರೀಕ್ಷೆ ಮಾಡಿಸಿದ್ದೀರಿ? ಮಾಡಿಸ್ತೀವಿ. ಅದರ ಆಧಾರವಾಗಿ ಗೊಬ್ಬರ ಹಾಕ್ತೀರಿ? ನೀವು ಯಾವ ಗೊಬ್ಬರ ಬಳಸ್ತೀರಿ, ನೇರು ಗೊಬ್ಬರನ? ಕೆಲವು ಜನಗಳು ಇನ್ನ ಇದ್ದಾರೆ. ಅಲ್ಲ ನಿಮ್ದು ಹೇಳಿ, ನೀವೀಗ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ? ಮಾಡ್ತೀವಿ ಸರ್. ಶಿಫಾರಸಿನ ಪ್ರಕಾರನೇ ರಸಾಯನ ಗೊಬ್ಬರ ಬಳಸ್ತೀರಿ? ಜಾಸ್ತಿನೂ ಹಾಕಲ್ಲ, ಕಮ್ಮಿನೂ ಹಾಕಲ್ಲ? ಅಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಸ್ವಲ್ಪ ನಾವು ಈಗ ಹೈನುಗಾರಿಕೆ ಇದೆಯಲ್ಲ ಸರ್, ಅದರಿಂದ ದನನ ಗೊಬ್ಬರ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಇದು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೀವಿ ಈಗ. ಓಕೆ, ತಳಿಗಳಲ್ಲಿ ಏನಾದರೂ ಸುಧಾರಣೆ ಮಾಡಿದ್ದೀರಾ ಭತ್ತದಲ್ಲಿ? ಭತ್ತದಲ್ಲಿ ಈಗ ತಳಿಗಳು ಸುಮಾರು ಸುಧಾರಣೆ ಆಗ್ತಾ ಇದೆ ಸರ್. ಈಗ ನಾವು ಜ್ಯೋತಿ ಭತ್ತ ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಸೊ ಈ ಜ್ಯೋತಿ ತುಂಬ ಹಳೆಯ ತಳಿ ಆಗೋಯ್ತು, ಇದು ಭಾಳ ರೋಗಕ್ಕೆ ತೂಕ್ತ ಆಗ್ತಾ ಇದೆ, ಬೆಂಕಿ ರೋಗ ಎಲ್ಲ ಜಾಸ್ತಿ ಬರ್ತಾ ಇದೆ ಈರೋ ಬೆಳೆಗೆ ಅಂತೇಳಿ ನಮ್ಮ ವಿ ಸಿ ಫಾರ್ಮ್ ಮಂಡ್ಯದಿಂದ ಮತ್ತು ಅದೇ ಜಿ ಕೆ ವಿ ಕೆ ಬೆಂಗಳೂರು ದಿಂದ KMP 220 ಅಂತ ತಳಿನ ಬಿಡುಗಡೆ ಮಾಡಿದ್ರು. ಇಟ್ ಈಸ್ ಆಲ್ವೇಸ್ ಅದೆಲ್ಲಾನು ಅದು ಕೆಂಪು ಅಕ್ಕಿ ತಳಿ, ಮಂಡ್ಯ ಜ್ಯೋತಿ ಅಂತಾನೆ ಫೇಮಸ್ಸು. ಸೊ ಆ ತಳಿನ ನಮ್ಮ ರೈತರ ಭಾಗದಲ್ಲಿ ಇಲ್ಲೆಲ್ಲ ಪರಿಚಿತ ಮಾಡಿಸಿದ್ವಿ. ಬಟ್ ಸಮಸ್ಯೆ ಎಲ್ಲೇ ಆಯಿತು ಅಂತಂದರೆ ಬೆಂಕಿ ರೋಗ ಸರಿಯಾಗಿ ಅದು ತಡಕನ ಶಕ್ತಿ ಇದೆ ಅದಕ್ಕೆ, ಅದು ಏನು ವೆರೈಟಿ ಕ್ಯಾರೆಕ್ಟರ್ಸ್ ಇದೆ ಎಲ್ಲನೂ ಸಕ್ಸಸ್ ಆಗಿದೆ. ಆಮೇಲೆ ಹುಲ್ಲಿನ ಇಳುವರಿ ಚೆನ್ನಾಗಿ ಬಿದ್ದಿದೆ, ಕಾಳಿನ ಇಳುವರಿ ಚೆನ್ನಾಗಿ ಬಿದ್ದಿದೆ. ಆದರೆ ಮಾರ್ಕೆಟಲ್ಲಿ ಹೋದಾಗ ನಮ್ಮ ಜ್ಯೋತಿ ಆ ಜ್ಯೋತಿ ಈ ಜ್ಯೋತಿಗೂ ಸ್ವಲ್ಪ ಡಿಫ್ರೆನ್ಸು ಸೈಜಲ್ಲಿ, ಭತ್ತದ ಸೈಜಲ್ಲಿ ಇದ್ರದ್ದು ಸ್ವಲ್ಪ ಸಣ್ಣ ಬರುತ್ತೆ ಮಂಡ್ಯ ಜ್ಯೋತಿ. ಅದಕ್ಕೆ ದಲ್ಲಾಳಿಯಿಂದ ವ್ಯತ್ಯಾಸದಿಂದ ರೈತರು ಒಂದು ಸ್ವಲ್ಪ ಹಿಂದಕ್ಕೆ ಸರಿದು ಬಿಟ್ಟಿದ್ದಾರೆ, ಯಾಕೋ ಗೊತ್ತಿಲ್ಲ. ಅದ್ರ ರೇಟ್ ಕಮ್ಮಿ ಮಾಡಿ ತಗೊಂಡ್ರು, ನಾವು ಪರಿಚಯ ಮಾಡಿದಾಗ ರೈತರು ಕೊಟ್ಟಿದ್ವಿ, ಅಂದರೆ 300 ರೂಪಾಯಿನೋ 200 ರೂಪಾಯಿ ಕ್ವಿಂಟಾಲ್ಗೇನೋ ಕಡಿಮೆ ಆಯಿತು ಅನ್ನೋ ಒಂದು ಬಂತು. ಅದು ಮುಂದಿನ ದಿನಮಾನದಲ್ಲಿ ಅದು ಒಳ್ಳೆಯ ತಳಿನೇ. ಅದಲ್ಲದೇ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಶಿವಮೊಗ್ಗದಿಂದನೂ ರಿಲೀಸ್ ಮಾಡಿದ್ದಾರೆ, ಅದನ್ನು ಸೇಮ್ ಇದೆ, ಅದು ಜ್ಯೋತಿಗೆ ಅದಕ್ಕೆ ಹೋಲಿಸಿದಾಗ ಸೇಮ್, ಅದೇ ಕೆಂಪು ಅಕ್ಕಿ ಅದೇ ಸೈಜು ಎಲ್ಲಾನು ಕ್ಯಾರೆಕ್ಟ್ರು ಸೇಮ್ ಇದೆ. ಅದು ಒಳ್ಳೆ ಹೊರಟು ಒಂದು ಹೊರಟು ಥರ ಬರುತ್ತೆ, ಹುಲ್ಲೆಲ್ಲ ಹೊರಟು ಬರುತ್ತೆ, ಧಾನ್ಯ ಹೊರಟು ಬರುತ್ತೆ, ಆಮೇಲೆ ರೋಗ ಕೀಟಗಳ ಬಾಧೆ ತುಂಬ ಕಡಿಮೆ ಅದಕ್ಕೆ. ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ನೀವು ಈ ಎಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡ್ಮೇಲೆ ಭತ್ತದಲ್ಲಿ ನಿಮಗೆ ಏನು ಅನುಕೂಲ ಆಯಿತು ಅಂತ ಅನ್ನಿಸ್ತು ಕೊನೆಗೆ ಅಂತಿಮವಾಗಿ? ಸಾಹೇಬ್ರು ಹೇಳ್ದಂಗೆ KMP 220 ಸ್ವಲ್ಪ ಏರ್ಪೇರ್ ಇದೆ ನಮ್ಮ ಈ ಜ್ಯೋತಿಗೆ ಹೋದಕ್ಕೂ, ಮಂಡ್ಯ ಜ್ಯೋತಿಗೆ ಹೋದಕ್ಕೂ. ಸೊ ಈಗ ಸಹ್ಯಾದ್ರಿ ಕೆಂಪು ಮುಕ್ತಿ ಅನ್ನೋದು ಎರಡು ಈಕ್ವಲ್ ಆಗಿದೆ ಆ ಬತ್ತಿಗೆ, ಇದು ಸ್ವಲ್ಪ ಇಳುವರಿ ಜಾಸ್ತಿ ಇದೆ. ಆಯ್ತರಪ್ಪ, ನೀವು ಇಷ್ಟೆಲ್ಲ ತಾಂತ್ರಿಕತೆಯಲ್ಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಕೊನೆಗೆ ಏನು ಪ್ರಯೋಜನ ಆಯಿತು ನಿಮ್ಗೇನು ಕೇಳಿದೆ ಭತ್ತದಲ್ಲಿ? ಸರ್ ಇದೆಲ್ಲ ಕಡಿಮೆ ಆಯ್ತಲ್ಲ ಸರ್, ಖರ್ಚು ಕಡಿಮೆ ಆಗ್ತದೆ. ಓಕೆ, ಮತ್ತು ಆ ಲೇಬರ್, ಈಗ ಲೇಬರ್ ಅಂತೂ